ಆಕಾಶವಾಣಿ ಮಡಿಕೇರಿ. ಸಮಯ ಈಗ 6:50 ನಮ್ಮ ಮುಂದಿನ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಭಾರತ ಸರ್ಕಾರದ ರಾಷ್ಟೀಯ ಕೃತಕ ಗರ್ಭಧಾರಣೆ ಕಾರ್ಯಕ್ರಮ ರಾಜ್ಯದ 17 ಜಿಲ್ಲೆಗಳಲ್ಲಿ ಅನುಷ್ಠಾನ. ಬಾಗಲಕೋಟೆ, ಬೆಳಗಾವಿ, ಬಳ್ಳಾರಿ, ಬೀದರ್, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಧಾರವಾಡ, ಗದಗ್, ಕಲಬುರಗಿ, ಕೊಪ್ಪಳ, ಕೊಡಗು, ಶಿವಮೊಗ್ಗ, ರಾಯಚೂರು, ಉತ್ತರ ಕನ್ನಡ, ವಿಜಯಪುರ, ಯಾದಗಿರಿ ಜಿಲ್ಲೆಗಳ ರೈತರೇ ಕಾರ್ಯಕ್ರಮದ ಸದುಪಯೋಗ ಪಡಿಸಿಕೊಳ್ಳಿ. ಮಿಶ್ರತಳಿ, ದೇಶಿ ತಳಿ ಮತ್ತು ಅನಿರ್ದಿಷ್ಟ ತಳಿಗಳ ಹಸು ಮತ್ತು ಎಮ್ಮೆಗಳಿಗೆ ಉತ್ಕೃಷ್ಟ ದರ್ಜೆಯ ದೇಶಿ ಮತ್ತು ವಿದೇಶಿ ತಳಿ ರಾಸುಗಳ ವೀರ್ಯ ಬಳಕೆ. ಈ ಉಚಿತ ಸೌಲಭ್ಯ 2022 ಮೇ ತಿಂಗಳ 31 ರೈತರ ಮನೆಯ ಬಾಗಿಲಲ್ಲೇ ಲಭ್ಯ. ಪ್ರಕಟಣೆ ಆಯುಕ್ತರು, ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿದ್ರೆ ಕೃಷಿಯಲ್ಲಿ ಇವತ್ತು ರಾಸಾಯನಿಕ ಗೊಬ್ಬರಗಳು, ಕೀಟನಾಶಕಗಳು, ಕಳೆನಾಶಕಗಳು, ರೋಗನಾಶಕಗಳು, ಇನ್ನು ಬೇರೆ ಬೇರೆ ರಾಸಾಯನಿಕಗಳು ಅಲ್ಲಲ್ಲಿ ಬಳಕೆ ಆಗ್ತದವೆ. ಎಷ್ಟೋ ಕಡೆ ಇವಿಲ್ದಲನ ಬೇಸಾಯ ಮಾಡಕ್ಕಾಗಲ್ಲ ಅಂತ ಜನ ಮಾತಾಡೋದಿದೆ. ನಮ್ಮ ಹಿರಿಯರು ಹೇಗೆ ಜೀವನ ಮಾಡ್ಕೊಂತ ಬಂದ್ರು, ಹೇಗೆ ಕೃಷಿ ಮಾಡಿದ್ರು ನೋಡಿ. ಸಾಕಷ್ಟು ಪರಿಶ್ರಮ ಪಟ್ಟು ರಾಸಾಯನಿಕಗಳಿಂದ ದೂರ ಇದ್ಕೊಂಡು ಒಳ್ಳೆ ಇಳುವರಿಯನ್ನು ಪಡಿತಾ ಇದ್ರು, ಗಟ್ಟಿಮುಟ್ಟಾಗಿ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇದ್ರು. ಇವತ್ತು ಆಧುನಿಕ ವ್ಯವಸ್ಥೆಯಲ್ಲಿ ಜನ ಏನೇನನ್ನೋ ಹುಡ್ಕೊಂಡು ಹೋಗ್ತಿದ್ದಾರೆ, ಏನೆಲ್ಲ ಸಮಸ್ಯೆಗಳನ್ನು ಕಾಣ್ತಾ ಇದ್ದಾರೆ. ಕೃಷಿಯಲ್ಲಿ ಕೀಟನಾಶಕ ರೋಗನಾಶಕಗಳ ಬಳಕೆಯಲ್ಲಿ ಏನು ಅಂಶಗಳನ್ನ ಗಮನಿಸಬೇಕು, ಹೇಗೆ ಎಚ್ಚರವಾಗಿ ಸಾಗ್ಬೇಕನ್ನೋದ್ರ ಬಗ್ಗೆ ಇವತ್ತು ಮಾತನಾಡ್ತಿದ್ದಾರೆ, ಸಲಹೆಗಳನ್ನ ನೀಡ್ತಿದ್ದಾರೆ ಗೋಣಿಕೊಪ್ಪ ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರಾಗಿರುವ ಡಾಕ್ಟರ್ ಕೆವಿ ವೀರೇಂದ್ರ ಕುಮಾರ್ ಅವರು. ಡಾಕ್ಟ್ರೆ ನಮಸ್ಕಾರ. ನಮಸ್ಕಾರ ಸರ್. ಇಡೀ ಪ್ರಪಂಚದ ಒಂದು ಚಿತ್ರಣವನ್ನ ನೋಡ್ಕೊಂಡ್ರೆ ನಮ್ಮ ಭಾರತದ್ದು, ಕರ್ನಾಟಕದ್ದು, ಕೊಡಗಿಂದು ಈ ಕೀಟನಾಶಕಗಳು ರೋಗನಾಶಕಗಳ ವಿಚಾರದಲ್ಲಿ ಹೇಗೆ ರೈತರ ಮನೋಭಾವನೆ ಸಾಗಿದೆ ಅಂತ ಹೇಳ್ಬೋದಾ? ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದ್ರೆ ಸರ್, ಯಾವುದೇ ತರದ ಬೆಳೆ ಆಗಿರ್ಲಿ, ಅದು ತೋಟಗಾರಿಕೆ ಬೆಳೆ ಆಗಿರ್ಲಿ, ನಮ್ಮ ಕೃಷಿ ಬೆಳೆಗಳಾಗಿರ್ಲಿ, ನಮ್ಮ ಎಲ್ಲರದ್ದು ಮನೋಭಾವನೆ ಅಂದ್ರೆ ಕೀಟನಾಶಕ ರೋಗನಾಶಕ ಇಲ್ಲದೆ ನಾವು ಯಾವ್ದೊಂದು ಬೆಳೆನ ಬೆಳೀಲಿಕ್ಕೆ ಆಗೋದೇ ಇಲ್ವೇನೋ ಅನ್ನೋ ಒಂದು ಮನಸ್ಥಿತಿಗೆ ನಾವು ಇವತ್ತು ತಲುಪಿಟ್ಟಿದೀವಿ. ಅಂದ್ರೆ ಯಾವುದೇ ಬೆಳೆಗಳಾಗಿರ್ಲಿ, ರೋಗ ಬರ್ಲಿ, ಕೀಟ ಬರ್ಲಿ, ಅದು ಹತೋಟಿ ಮಾಡ್ಲಿಕ್ಕೆ ಹಲವಾರು ಮಾರ್ಗಗಳುಂಟು. ಹೌದು, ಬೇರೆ ಬೇರೆ ಪರ್ಯಾಯ ಮಾರ್ಗಗಳನ್ನ ಉಪಯೋಗ ಮಾಡಿಕೊಂಡು ನಾವು ರೋಗ ಕೀಟಗಳನ್ನ ಹತೋಟಿ ಮಾಡಿ ಬೆಳೆಗಳನ್ನ ಯಶಸ್ವಿಯಾಗಿ ಬೆಳಿಬಹುದು. ರೋಗ ಕೀಟಗಳು ಇಲ್ದೇನೆ ಸಾವಯವದಲ್ಲೂ ಕೂಡ ಎಷ್ಟೋ ರೈತರುಗಳು ಅದನ್ನ ಬೆಳೆದು ತೋರಿಸಿದ್ದಾರೆ. ಬಟ್ ಇತ್ತೀಚಿನ ದಿನಗಳು ಏನಾಗಿದೆ ಅಂದ್ರೆ, ನಾವು ಸರಿಯಾದ ಸಮಯದಲ್ಲಿ ಸರಿಯಾದ ಕೆಲಸವನ್ನ ಬೆಳೀತಾ ಇರ್ತಕ್ಕಂಥ ಬೆಳೆಗಳಿಗೆ ನಾವು ಮಾಡದೇ ಇದ್ದಾಗ ಏನಾಗುತ್ತೆ, ಇದ್ರ ಜೊತೆಗೆ ವಾತಾವರಣದ ವೈಪರೀತ್ಯ, ಕೆಲವು ಸಂದರ್ಭದಲ್ಲಿ ಮಳೆ ಜಾಸ್ತಿ ಆಗುತ್ತೆ, ಕೆಲವು ಸಂದರ್ಭದಲ್ಲಿ ಮಳೆನೇ ಇರೋದಿಲ್ಲ, ಇಂಥ ಸಂದರ್ಭದಲ್ಲಿ ಏನಾಗುತ್ತೆ, ರೋಗ ಕೀಟಗಳ ಸಮಸ್ಯೆ ಜಾಸ್ತಿ ಆಗೇ ಆಗುತ್ತೆ. ಇಂಥ ಒಂದು ಅನಿವಾರ್ಯ ಸಂದರ್ಭದಲ್ಲಿ ಸಮಗ್ರವಾದಂತ ಎಲ್ಲಾ ಚಟುವಟಿಕೆಗಳನ್ನ ಎಲ್ಲಾ ಬೆಳೆಗಳಿಗೆ ಅನುಸರಿಸಿದ್ರೆ ರೋಗ ಕೀಟಗಳ ಬಾಧೆ ಕಡಿಮೆ ಇರುತ್ತೆ. ಸುಮ್ಮನೆ ಇದ್ಬಿಟ್ರೆ ತೋಟದಲ್ಲಿ ಈಗ ಭತ್ತನೇ ಆಗಿರ್ಲಿ, ನಮ್ಮ ಕಾಫಿನೇ ಆಗಿರ್ಲಿ, ಅಡಿಕೆ ಆಗಿರ್ಲಿ, ಯಾವುದೇ ಆಗಲಿ ಬೆಳೆಗಳು, ನಾವೊಂದು 4 ಸುಮ್ಮನೆ ಮನೇಲಿ ಇದ್ಬಿಟ್ರೆ ಏನಾಗುತ್ತೆ, ಆಟೋಮೆಟಿಕಲಿ ಅದು ರೋಗ ಕೀಟಗಳ ಸಮಸ್ಯೆ ಬಂದೇ ಬರುತ್ತೆ. ಬಟ್ ಮೊದ್ಲಲ್ಲಿ ಏನ್ ಮಾಡ್ತಿದ್ರು, ಎಲ್ಲಾರು ಕೃಷಿಯಲ್ಲಿ ತೊಡಗಿಸ್ಕೊಳ್ತಿದ್ರು. ಬಟ್ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದ್ರೆ, ಕೃಷಿ ಲಾಭದಾಯಕ ಅಲ್ವೇನೋ ಅನ್ನೋ ಟೈಪ್ ಅಲ್ಲಿ ಖರ್ಚು ಮಾಡ್ಲಿಕ್ಕೂ ಕೂಡ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ರೋಗ ಬಂದ್ರೆ, ಹುಳು ಬಂದ್ರೆ ಆಮೇಲೆ ನೋಡ್ಕೊಳ್ಳೋಣ ಅನ್ನೋ ಸ್ಟೇಜ್ ಬಂದಾಗ ಏನಾಗುತ್ತೆ, ಕೆಲವೊಂದು ಸಂದರ್ಭದಲ್ಲಿ ರೋಗ ತೀವ್ರವಾಗಿ ಬರ್ತಕ್ಕಂಥದ್ದು, ಕೀಟಗಳ ಸಂಖ್ಯೆ ತೀವ್ರವಾಗಿ ಹಾನಿಯನ್ನು ಮಾಡ್ತಕ್ಕಂಥ ಸಂದರ್ಭ ಬಂದಾಗ ಇಂದಿನ ಪರಿಸ್ಥಿತಿಯಲ್ಲಿ ರೋಗ ಕೀಟಗಳನ್ನ ಹತೋಟಿ ಮಾಡ್ಲಿಕ್ಕೆ ಕೀಟನಾಶಕ ಆಗಿರ್ಲಿ ರೋಗನಾಶಕವಾಗಿರ್ಲಿ ಅನಿವಾರ್ಯ ಆಗಿದೆ ಈ ಪರಿಸ್ಥಿತಿಯಲ್ಲಿ. ಅಂದ್ರೆ ರೋಗ ಬಂದಾಗೆ ಬರ್ತಾರೆ ಹೊರತು ಬರೋದಕ್ಕಿಂತ ಮೊದಲು ಯಾವುದೇ ಒಂದು ಕೆಲಸಗಳನ್ನ ಮಾಡೋದಿಲ್ಲ, ಯಾಕಂದ್ರೆ ಕಡಿಮೆ. ಹಾಗಾಗಿ ಇಂದಿನ ದಿನಗಳಲ್ಲಿ ಕೀಟ ಮತ್ತು ರೋಗಗಳ ಹತೋಟಿ ಮಾಡ್ಲಿಕ್ಕೆ ಕೀಟನಾಶಕಗಳಾಗಿರ್ಲಿ ರೋಗನಾಶಕಗಳ ಅನಿವಾರ್ಯತೆ ತುಂಬಾ ಇದೆ. ಡಾಕ್ಟ್ರೆ, ರೋಗ ಮತ್ತು ಕೀಟಗಳು ಬರ್ಲಿಕ್ಕೂ ಕಾರಣ ಇದ್ದೇ ಇದೆ ಅಲ್ವಾ? ಖಂಡಿತ, ಸುಮ್ಸುಮ್ನೆ ಬರಲ್ಲ ಒಂದು. ಆಮೇಲೆ ಅವು ಬಂದ್ರೂ ಅಷ್ಟು ಹಾನಿ ಮಾಡದಂತೆ ನಾವು ನಮ್ಮ ಕೃಷಿಯಲ್ಲಿ ಕೆಲಸಗಳನ್ನು ಮಾಡ್ತಾ ಹೋದ್ರೆ ಒಳ್ಳೇದು. ಈ ಬಗ್ಗೆ ಕೆಲವೊಂದು ಸೂಚ್ಯವಾಗಿ ವಿಚಾರಗಳನ್ನು ಹೇಳ್ಬೋದಾ? ಖಂಡಿತವಾಗ್ಲು ಸರ್, ಬೆಳೆಗಳಿಗೆ ರೋಗ ಕೀಟನ ಬರದಾಗಿನೇ ನಾವು ತಡೆಗಟ್ಟಲಿಕ್ಕೆ ಹಲವಾರು ಮಾರ್ಗಗಳನ್ನ ನಾವು ಅನುಸರಿಸಬಹುದು. ಫಾರ್ ಎಕ್ಸಾಂಪಲ್, ಈಗ ನಾವೊಂದು ರೋಗನೇ ಆಗಿರ್ಲಿ ಕೀಟಗಳೇ ಆಗಿರ್ಲಿ ಅದನ್ನ ಬರ್ದಾಗೆ ನಾವು ಈಗ ಕೆಲವೊಂದು ಸಂದರ್ಭದಲ್ಲಿ ಒಳ್ಳೆ ಬಿತ್ತನೆ ಬೀಜಗಳಂದ್ರೆ ರೋಗ ಮುಕ್ತ ಬಿತ್ತನೆ ಬೀಜಗಳಾಗಿರ್ಲಿ ಅಥವಾ ರೋಗ ರಹಿತವಾಗಿರ್ತಕ್ಕಂಥ ಗಿಡಗಳನ್ನ ತಂದು ನಾವು ತೋಟದಲ್ಲಿ ನಾಟಿಯನ್ನ ಮಾಡ್ತಕ್ಕಂಥದ್ದು. ಇದರಿಂದ ಮುಂದೆ ನಮಗೆ ನಾವು ಬೆಳೀತಾ ಇರ್ತಕ್ಕಂಥ ಗದ್ದೆಲಾಗಿರ್ಲಿ ತೋಟಗಳೇ ಆಗಿರ್ಲಿ ರೋಗಗಳು ಬರ್ದಾಗೆ ತಡೆಗಟ್ಟಬಹುದು. ಅಂದ್ರೆ ರೋಗ ಮುಕ್ತ ಗಿಡಗಳಾಗಿರ್ಲಿ ಅಥವಾ ಬೀಜಗಳನ್ನಾಗಿರ್ಲಿ ತಂದು ನಾವು ನಾಟಿಯನ್ನ ಮಾಡ್ಬೇಕು. ಮತ್ತೆ ಈಗ ರೋಗ ಕೀಟಗಳು ಏನಕ್ಕೆ ಜಾಸ್ತಿ ಆಗುತ್ತೆ ಅಂದ್ರೆ ಹಲವಾರು ಆಶ್ರಯ ಗಿಡಗಳಾಗಿ ನಮ್ಮ ತೋಟಗಳಲ್ಲೇ ಇರುತ್ತೆ ಅಥವಾ ನಮ್ಮಲ್ಲೇ ಆ ಒಂದು ಮೂಲ ಇರುತ್ತೆ ರೋಗ ಕೀಟದ್ದು. ನಾವು ಆದಷ್ಟು ಅದನ್ನ ಇರದಂಗೆ ತೋಟದಲ್ಲಿ ನೋಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್, ಈಗ ರೋಗ ಬಂದಿರತಕ್ಕಂತ ಅಡಕೆ ಕಾಯಿಗಳೆಲ್ಲ ತೋಟದಲ್ಲಿ ಉದುರ ಅಲ್ಲೇ ಬಿದ್ದಿರುತ್ತೆ. ಕೊಳೆ ರೋಗ ಬಂದಿರಲಿ ಅಥವಾ ಸಿಂಗಾರ ಒಣಗ ರೋಗ ಬಂದಿರಲಿ ಅಡಿಕೆ ಬಂಚು ಹಾಗೆ ಒಣಗೋಗಿ ಗಿಡದಲ್ಲಿ ಹಾಗೆ ನೇತಾಡ್ತಿರುತ್ತೆ, ತೆಗೆಯೋದೇ ಇಲ್ಲ, ತೋಟದಲ್ಲೇ ಹಾಗೆ ಬಿಟ್ಬಿಟ್ಟಿರ್ತಾರೆ. ಅದು ಮುಂದೆ ಹೊಸ ಸಿಂಗಾರ ಬಿಟ್ಟಾಗ ಮಳೆಗಾಲ ಬಂದಾಗ ಕಳೆಗಳ ಮೇಲೂ ಇರುತ್ತೆ ಕೀಟಗಳು. ಇದ್ರ ಜೊತೆಗೆ ನಮ್ಮಲ್ಲಿ ಏನಿರುತ್ತೆ ರೋಗ ಅವಶೇಷಗಳು, ಇದರಲ್ಲಿ ಆ ಒಂದು ಶಿಲೀಂಧ್ರ ಆಗಿರ್ಲಿ ಕೀಟಗಳಾಗಿರ್ಬೋದು ಮುಂದಿನ ವರ್ಷಕ್ಕೆ ಬರ್ತಕ್ಕಂಥ ಬೆಳೆಗಳಿಗೆ ದಾಳಿಯನ್ನ ಮಾಡ್ತಾರೆ. ಅದಕ್ಕೋಸ್ಕರ ರೋಗ ಬಂದಿರತಕ್ಕಂಥ ಕಾಯಿಗಳಾಗಿರ್ಲಿ ಬಂಚ್ ಆಗಿರ್ಲಿ ಅಥವಾ ಈ ಗದ್ದೆಲಾಗಿದ್ರೆ ರೋಗ ರಹಿತವಾಗಿರ್ತಕ್ಕಂಥ ಬಿತ್ತನೆ ಬೀಜಗಳನ್ನ ಆಯ್ಕೆ ಮಾಡ್ಕೊಂಡು ನಾವು ಉಪಯೋಗ ಮಾಡ್ಬೇಕು. ಇಲ್ಲೇ ನಾವು ಮಾಡ್ಬಿಟ್ರೆ ಇಂಥ ಕಾರ್ಯಕ್ರಮಗಳನ್ನ ರೋಗ ಅಥವಾ ಕೀಟಗಳು ಬರ್ದಾಗೆ ನೋಡ್ಕೊಳ್ಬಹುದು. ಇದ್ರ ಜೊತೆಗೆ ಎಲ್ಲದಕ್ಕೂ ಮೂಲ ಕಾರಣ ಇನ್ನೊಂದು ಏನಪ್ಪಾ ಅಂದ್ರೆ ತೋಟಗಾರಿಕೆ ಬೆಳೆಗಳಲ್ಲಿ ರೋಗ ಜಾಸ್ತಿ ಆಗ್ಲಿಕ್ಕೆ ನೀರ್ ನಿಲ್ಲಿಸ್ತಕ್ಕಂಥದ್ದು. ಅದಕ್ಕೆ ಎಲ್ಲಿ ತುಂಬಾ ನೀರ್ ನಿಂತ್ಕೊಳ್ತಕ್ಕಂಥ ಜಾಗ ಇರುತ್ತೆ ಅಂತ ತೋಟಗಳಲ್ಲಿ ಸ್ವಲ್ಪ ಬಸಿಗಾಲುಗಳನ್ನ ಮಾಡಿ ನೀರ್ ಬಸ್ತಾ ಹೋಗಿ ನೋಡ್ತಕ್ಕಂಥದ್ದನ್ನ ಮಾಡಿದ್ರೆ ರೋಗ ಕೀಟಗಳು ಬರ್ದಾಗೆ ನಾವು ಪ್ರಾರಂಭಿಕ ಹಂತದಲ್ಲೇ ಮಾಡಬಹುದು, ಖಂಡಿತವಾಗ್ಲೂ ಅದು ಸಾಧ್ಯ ಇದೆ. ಮಣ್ಣಿನ ಫಲವತ್ತತೆ ಬಹಳ ಮುಖ್ಯವಾದ ಸಂಗತಿ ಅಲ್ವಾ? ಖಂಡಿತವಾಗ್ಲೂ ಸರ್. ಮಣ್ಣಿನಲ್ಲಿ ಸಾವಯವದ ಅಂಶ ಚೆನ್ನಾಗಿತ್ತಂದ್ರೆ ಅಷ್ಟು ಸುಲಭವಾಗಿ ಬೆಳೆಗಳು ನಲ್ಗುದಿಲ್ಲ, ಮತ್ತೆ ಆರೋಗ್ಯಕರವಾಗಿ ಬೆಳಿತವೆ, ಕೀಟಗಳು ರೋಗಗಳು ಕಾಣಿಸಿಕೊಂಡ್ರು ಅಷ್ಟು ಹಾನಿ ಮಾಡೋದಿಲ್ಲ ಮಾಡೋದಿಲ್ಲ. ಅದ್ರ ಜೊತೆಗೆ ನಾವು ಆದಷ್ಟು ಈ ಕೊಟ್ಟೆ ಗೊಬ್ಬರಗಳು ತಿಪ್ಪೆ ಗೊಬ್ಬರಗಳು ಇಂಥದನ್ನ ಹೆಚ್ಚೆಚ್ಚು ತೋಟದಲ್ಲಿ ಉಪಯೋಗ ಮಾಡಿದಾಗ ಏನಾಗುತ್ತೆ, ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ನಮ್ಮ ಮಣ್ಣಲ್ಲಿ ಇರ್ತಕ್ಕಂಥದ್ದು ದ್ವಿಗುಣ ಆಗ್ತಾ ಇರ್ತದೆ. ಎಲ್ಲಿ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಜಾಸ್ತಿ ಇರುತ್ತೋ ಅಂತ ಜಾಗಗಳಲ್ಲಿ ರೋಗ ತರ್ತಕ್ಕಂಥ ಶಿಲೀಂಧ್ರ ಆಗಿರ್ಲಿ ದುಂಡಾಣ ಆಗಿರ್ಲಿ ಅಥವಾ ನಂಜನಗಳಾಗಿರ್ಲಿ ಇಂಥದೆಲ್ಲ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಹಾಗಾಗಿ ಹೆಚ್ಚೆಚ್ಚು ಸಾವಯವ ಗೊಬ್ಬರಗಳನ್ನ ಬಳಸಲಿ, ಹಸರೆಲ್ಲ ಗೊಬ್ಬರಗಳನ್ನ ಬಳಸಲಿ, ಮತ್ತೆ ಜೈವಿಕವಾಗಿ ಸೂಕ್ಷ್ಮಾಣು ಜೀವಿಗಳು ಸಿಗುತ್ತೆ. ತೋಟಗಾರಿಕೆ ಬೆಳೆಗಳಿಗೆಲ್ಲ ನಾವು ಅದನ್ನ ಯೂಸ್ ಮಾಡಬಹುದು, ಈವನ್ ಕೃಷಿ ಬೆಳೆಗಳಿಗೂ ಕೂಡ ನಮಗೆ ಸಿಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಕೃಷಿ ಬೆಳೆಗೆ ಕೊಡ್ಬೋದಕ್ಕಾದ್ರೆ ಭತ್ತಕ್ಕೆ ಆದ್ರೆ ನಮ್ಗೆ ಅಜೋಟೋಬ್ಯಾಕ್ಟರ್ ಅಂತ ಸಿಗುತ್ತೆ. ಸೊ ಅಜೋಟೋಬ್ಯಾಕ್ಟರ್ ಯೂಸ್ ಮಾಡಬಹುದು, ಅಜೋಲಾ ಯೂಸ್ ಮಾಡಬಹುದು, ಗದ್ದೆಗೆ ನಾವು ಬ್ಯಾಸಿಲಸ್ ಅಂತಕ್ಕಂತ ಒಂದು ಸಿಲಿಂಡರ್ ಸಿಗುತ್ತೆ, ಅದನ್ನ ಉಪಯೋಗವನ್ನ ಮಾಡಬಹುದು. ನಮ್ಮ ತೋಟಗಾರಿಕೆ ಬೆಳೆಗಳಿಗೆ ಆದ್ರೆ ಟ್ರೈಕೋಡರ್ಮಾ ಸಿಗುತ್ತೆ, ಟ್ರೈಕೋಡರ್ಮಾ ಒಂದು ಸಿಲಿಂಡರ್ವನ್ನ ಮಿಕ್ಸ್ ಮಾಡಿ ಬುಡಕ್ಕೆ ಹಾಕಬಹುದು. ಅದ್ರ ಜೊತೆಗೆ ಇನ್ನು ಹಲವಾರು ಸೂಕ್ಷ್ಮಾಣು ಜೀವಿಗಳನ್ನ ನಮ್ಮ ತೋಟಗಾರಿಕೆ ಬೆಳೆಗಳಲ್ಲಿ ಸಿಗತಕ್ಕಂಥದ್ದು. ಹೆಚ್ಚೆಚ್ಚು ಸೂಕ್ಷ್ಮಾಣು ಜೀವಿಗಳನ್ನ ತೋಟಗಾರಿಕೆ ಬೆಳೆಗಳಿಗೆ ಉಪಯೋಗ ಮಾಡಿದ್ರೆ ಏನಾಗುತ್ತೆ, ರೋಗ ಕೀಟಗಳು ಪ್ರಾರಂಭಿಕ ಹಂತದಲ್ಲೇ ಬರದಾಗೆ ನಾವು ಅದನ್ನ ತಡೆಗಟ್ಟಬಹುದು. ರಾಸಾಯನಿಕ ಗೊಬ್ಬರಗಳ ಅಸಮರ್ಪಕ ಬಳಕೆಯಿಂದಲೂ ತೊಂದರೆಗಳು ಹೆಚ್ಚಾಗ್ತದವೆ, ಕೀಟ ರೋಗಗಳು ಎದ್ವತದ್ವ ಕಾಣಿಸ್ತದವ ಅಂತ ಅನ್ಕೊಂಡು ಅಲ್ಲಲ್ಲಿ ಮಾತುಗಳನ್ನ ಕೇಳ್ತಿದೀವಿ. ಖಂಡಿತ ಇತ್ತೀಚಿನ ದಿನಗಳಲ್ಲಿ ಹಸುಗಳು ಸಾಕ್ತಕ್ಕಂಥದ್ದು ಮನೆಗಳಲ್ಲಿ ತುಂಬಾ ಕಡಿಮೆ. ನಾವೆಲ್ಲರೂ ಅವಲಂಬನೆ ಆಗಿರ್ತಕ್ಕಂಥದ್ದು ಏನಂದ್ರೆ ರಾಸಾಯನಿಕಗಳು, ಈ ಮಾರುಕಟ್ಟೆಯಲ್ಲಿ ಯೂರಿಯಾ, ರಾಕು, ಪೊಟಾಷ್ ಎಲ್ಲ ಸಿಗುತ್ತೆ, ಅದನ್ನೆಲ್ಲ ತಂದು ಮಣ್ಣು ಪರೀಕ್ಷೆ ಆಧಾರದಲ್ಲಿ ಕೊಡೋದಿಲ್ಲ. ಮನಸ್ಸೆ ಬಂದಾಗ ಈಗ ಪಕ್ಕದ ತೋಟದವ್ರು 2 ಚೀಲ ಹಾಕಿದ್ರೆ ಅವ್ರಿಗಿಂತ ಏನ್ ಕಡಿಮೆ, ನಾನು 4 ಚೀಲ ಹಾಕ್ತೀನಿ ಅನ್ಕೊಂಡು ಆ ಒಂದು ಸ್ಪರ್ಧೆಯಿಂದ ಹೆಚ್ಚೆಚ್ಚು ರಾಸಾಯನಿಕ ಗೊಬ್ಬರಗಳನ್ನ ತೋಟಗಳಲ್ಲಿ ಉಪಯೋಗ ಮಾಡ್ತಾ ಹೋದಾಗ ಏನಾಗುತ್ತೆ, ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳನ್ನ ಕಡಿಮೆ ಕೊಡ್ತೀವಿ, ಬೇರೆ ಇರತಕ್ಕಂಥ ಪೋಷಕಾಂಶಗಳನ್ನ ಜಾಸ್ತಿ ಕೊಟ್ಟಾಗ ಅದೇನಾಗುತ್ತೆ, ಸ್ವಾಭಾವಿಕವಾಗಿ ರೋಗ ಕೀಟಗಳ ಸಂಖ್ಯೆ ತೋಟಗಾರಿಕೆ ಬೆಳೆ ಆಗಿರ್ಲಿ ಯಾವ್ದೇ ಬೆಳೆ ಆಗಿರ್ಲಿ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಅದಕ್ಕೋಸ್ಕರ ಈ ರಾಸಾಯನಿಕಗಳನ್ನ ಉಪಯೋಗಿಸಬೇಕಾದ್ರೆ ತೋಟಗಳಿಗೆ ಆಗ್ಲಿ ಎಲ್ಲೇ ಆಗ್ಲಿ ಕೃಷಿಯಲ್ಲಿ ಮಣ್ಣು ಪರೀಕ್ಷೆಯನ್ನ ಮಾಡಿಸ್ಕೊಂಡು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಕೊಟ್ಟರೆ ಸೂಕ್ತ ಅಂತ ನನ್ನ ಒಂದು ಅಭಿಪ್ರಾಯ. ಇನ್ನು ಬೆಳೆಗಳ ಸಂಯೋಜನೆ ಹೇಳ್ತಾರೆ, ಒಂದು ಬೆಳೆಯಿಂದ ಇನ್ನೊಂದು ಬೆಳೆಗೆ ಹೊಂದಾಣಿಕೆ ಆಗ್ಲಿಲ್ಲ ಅಂತಂದ್ರೆ ಅಲ್ಲಿನೂ ಸಮಸ್ಯೆ ಕಾಡುತ್ತೆ. ಸ್ನೇಹಿ ಬೆಳೆಗಳನ್ನ ಸೇರಿಸಿ ಬೆಳೆಯೋದು, ಆಮೇಲೆ ಕೆಲವೊಂದು ಕೀಟ ರೋಗಗಳನ್ನ ದೂರ ಇಡುವ ಬೆಳೆಗಳನ್ನ ನಮ್ಮ ಮುಖ್ಯ ಪೈರಿನೊಂದಿಗೆ ಸೇರಿಸೋದು, ಈ ತರದ ಕ್ರಮಗಳು ಸಹ ನೆರವಾಗ್ತವೆ, ಅನುಕೂಲಕ್ಕೂ ಬರ್ತವಲ್ವಾ? ಖಂಡಿತ ಸರ್. ಈಗ ರೋಗ ಕೀಟಗಳನ್ನ ಹತೋಟಿ ಮಾಡ್ಲಿಕ್ಕೆ ನಾವು ಸಮಗ್ರ ಒಂದು ಪೀಡೆ ನಿರ್ವಹಣೆ ಪದ್ಧತಿಗಳಲ್ಲಿ ಇದನ್ನೇ ಹೇಳೋದು. ನಾವು ಒಂದು ನಿಮ್ಗೆ ಉತ್ತಮವಾದ ಉದಾಹರಣೆ ಕೊಡಬೇಕು ಅಂದ್ರೆ ತರಕಾರಿ ಬೆಳೆಗಳಲ್ಲಿ ಎಲೆಕೋಸನ್ನ ಎಲ್ಲಾ ಕಡೆ ಜಾಸ್ತಿ ಬೆಳೀತಾರೆ. ಈಗ ನಾವು ನೋಡ್ಬೇಕು ಅಂದ್ರೆ ಅತಿ ಹೆಚ್ಚು ಉಪಯೋಗಿಸ್ತಕ್ಕಂಥ ಒಂದು ಕೀಟನಾಶಕ ಯಾವ್ದಾದ್ರು ಒಂದು ಬೆಳೆ ಇದ್ರೆ ಕಾಟನ್ನು ಅದ್ ಬಿಟ್ರೆ ತರಕಾರಿಗಳಲ್ಲಿ ಬಂದ್ರೆ ಎಲೆಕೋಸು, ಎಲೆಕೋಸ್ ಆಗಿರ್ಲಿ ಅಥವಾ ಕಾಲಿಫ್ಲವರ್ ಆಗಿರ್ಲಿ, ಎಲೆಕೋಸು ಹೂಕೋಸು ಹೆಚ್ಚು ಕೀಟನಾಶಕಗಳನ್ನ ಯೂಸ್ ಮಾಡ್ತಕ್ಕಂಥದ್ದು. ಅಂದ್ರೆ ಕೀಟನಾಶಕ ಇಲ್ಲದೆ ನಾವು ಅದನ್ನು ಬೆಳೆಯಲಿಕ್ಕೆ ಆಗೋದಿಲ್ಲ ಅನ್ನೋ ಒಂದು ಮನಸ್ಥಿತಿಯಲ್ಲಿ ನಾವಿದ್ದೀವಿ. ಅದಕ್ಕೆ ನಿಮಗೆ ಒಂದು ಉತ್ತಮ ಉದಾಹರಣೆ ಅಂದ್ರೆ ಎಲೆಕೋಸು ಬೆಳಿಬೇಕಾದ್ರೆ ನಾಟಿ ಮಾಡೋದಕ್ಕಿಂತ ಮೊದಲು 10 ದಿನದಿಂದ 12 ದಿನ ಮೊದಲು ನಮ್ಮಲ್ಲಿ ಸಾಸಿವೆ ಇರುತ್ತೆ. ಆಕರ್ಷಕ ಬೆಳೆಯಾಗಿ ಫಸ್ಟ್ ಸಾಸಿವೆನ ನೆಟ್ಟು ಬಿಟ್ಟು ಒಂದು 15 ದಿನ ಬಿಟ್ಟು ನೆಕ್ಸ್ಟ್ ನಾವು ಎಲೆಕೋಸು ಹೂಕೋಸನ್ನ ನೆಟ್ಟರೆ ಸಾಸಿವೆ ಬೇಗ ಹೂವನ್ನ ಬಿಡುತ್ತೆ. ಹೂ ಬಿಟ್ಟಾಗ ಏನಾಗುತ್ತೆ, ಈ ಎಲೆಕೋಸು ಅಥವಾ ಹೂಕೋಸು ಬರ್ತಕ್ಕಂಥ ಕೀಟಗಳು ಏನಿರುತ್ತೆ ಅದು ಎಲ್ಲ ಸಾಸಿವೆ ಬಂದ್ಬಿಡ್ತವೆ. ಸಾಸಿವೆ ಮೇಲೆ ದಾಳಿ ಮಾಡಿ ಸಾಸಿವೆ ತಿಂತದ ಹೊರತು ಅದು ನಮ್ಮ ಎಲೆಕೋಸ್ ಆಗಿರ್ಲಿ ಹೂಕೋಸ್ಗಳಿಗೆ ಬರೋದಿಲ್ಲ. ಅಂದ್ರೆ 12 ಸಾಲುಗಳಿಗೆ ಒಂದು ಸಾಲು ಸಾಸಿವೆನ ಇಟ್ಕೊಂಡು ಹೋದ್ರೆ ಕೀಟಗಳು ಬರ್ತಕ್ಕಂಥದ್ದನ್ನ ಕಡಿಮೆ ಮಾಡಬಹುದು, ಮತ್ತೆ ರೋಗನ ಆಗಿರ್ಲಿ ಕೀಟನಾಶಕಗಳ ಸಿಂಪಡಣೆನೂ ಕೂಡ ತುಂಬಾ ಕಡಿಮೆ ಮಾಡಬಹುದು. ಇದು ಒಂದು ಉದಾಹರಣೆ. ಎರಡನೇದು ಇನ್ನು ಟೊಮೆಟೊ ಬೆಳಿತೀವಿ, ಟೊಮೆಟೊ ಬೆಳಿತಕ್ಕಂಥ ಜಾಗದಲ್ಲಿ 22 ಸಾಲಿಗೆ 1 ಸಾಲು ನಾವು ಚೆಂಡು ಹೂವನ್ನ ಹಾಕೋದು. ಆ ಒಂದು ಚೆಂಡು ಹೂಗಳು ಬೇಗ ಹೂ ಬಿಡೋದ್ರಿಂದ ಏನಾಗುತ್ತೆ, ಎಲ್ಲಾ ಕೀಟಗಳು ಚೆಂಡುವಿಗೆ ಆಕರ್ಷಿತವಾಗಿ ಅಲ್ಲಿಗೆ ಹೋಗುತ್ತೆ ಹೊರತು ಟೊಮೆಟೊ ಬೆಳೆಗಳಿಗೆ ದಾಳಿ ಮಾಡೋದಿಲ್ಲ. ಟ್ರಾಪ್ ಕ್ರಾಪ್ ಅಂತ ಹೇಳ್ತೀವಿ ನಾವು, ಆಕರ್ಷಕ ಬೆಳೆ ಅಂತ. ಇಂಥದನ್ನೆಲ್ಲ ಮಾಡ್ಕೊಂಡು ಹೋದ್ರೆ ಕೀಟನಾಶಕಗಳ ಬಳಕೆಯನ್ನ ನಾವು ಆದಷ್ಟು ಕಡಿಮೆ ಮಾಡಬೇಕು. ಮತ್ತು ಪರಿಸರದಲ್ಲಿ ಅನೇಕ ಜೀವಿಗಳು ಕೀಟಗಳನ್ನ ರೋಗಗಳನ್ನ ಹತೋಟಿ ಮಾಡ್ಲಿಕ್ಕೂ ಕೆಲಸ ಮಾಡ್ತಾ ಇರ್ತಾವಲ್ವಾ? ಖಂಡಿತ. ಇಲ್ಲಿ ಕೀಟಗಳಲ್ಲಿ ಎರಡು ಟೈಪ್ ಇರುತ್ತೆ, ಒಂದು ಉಪಕಾರಿ ಕೀಟಗಳು, ಇನ್ನೊಂದು ಹಾನಿಯನ್ನ ಮಾಡ್ತಕ್ಕಂಥ ಕೀಟಗಳು. ಈಗ ನಾವು ಕೀಟನಾಶಕವನ್ನ ಸಿಂಪರಣೆ ಮಾಡೋದ್ರಿಂದ ಏನಾಗುತ್ತೆ, ಉಪಕಾರಿ ಕೀಟಗಳೆಲ್ಲ ಸತ್ತೋಗ್ಬಿಡ್ತವೆ. ಎಷ್ಟೋ ಉಪಕಾರಿ ಕೀಟಗಳು, ಹಾಗಾಗಿ ನೈಸರ್ಗಿಕವಾಗಿ ಉಪಕಾರಿ ಕೀಟಗಳು ಇರುತ್ತೆ, ಅಪಾಯಕಾರಿ ಕೀಟಗಳು ಇರುತ್ತೆ. ಬೆಳೆಗಳನ್ನ ಹಾಳು ಮಾಡ್ತಕ್ಕಂಥ ಕೀಟಗಳು ಅದು ಆರ್ಥಿಕ ಹಾನಿ ಮಟ್ಟ ಅಂತ ಹೇಳ್ತೀವಿ. ಕೀಟದಿಂದ ನಮಗೆ ಬೆಳೆ ಸಿಗ್ತಾ ಇಲ್ಲ ಅಂತ ತಿಳ್ಕೊಂಡ ಮೇಲೆ ನಾವು ಕೀಟನಾಶಕಕ್ಕೆ ಹೋಗ್ಬೇಕು ಹೊರತು ಮೊದಲೇ ನಾವು ಔಷಧಿಗಳನ್ನ ಹೊಡೆಯಕ್ ಹೋಗ್ಬಾರ್ದು. ನಮ್ಮ ದಾಳಿಯನ್ನ ಸ್ವಲ್ಪ ಪ್ರಮಾಣದಲ್ಲಿ ಎಲ್ಲೋ ಒಂದು ಎಲೆಗಳ ಮೇಲೆ ರೋಗ ಬಂದಿರುತ್ತೆ ಅಥವಾ ಎಲ್ಲೋ ಒಂದು ಉಳಿ ತೋಟದಲ್ಲಿ ಕಾಣಿಸ್ಕೊಟ್ರೆ ಅದನ್ನ ಕಟ್ ಮಾಡಿ ತೋಟದಿಂದ ಹೊರಗಡೆಗೆ ಹಾಕಿ ಅದನ್ನ ಅಲ್ಲೇ ಕಾಲಲ್ಲಿ ತಿಳಿಸ್ಬಿಟ್ರೆ ಅಥವಾ ಮಣ್ಣಲ್ಲಿ ಹಾಕ್ಬಿಟ್ರೆ ಸೊ ನಮ್ಗೆ ಮುಂದೆ ಹೆಚ್ಚಿಗೆ ಆಗ್ತಕ್ಕಂಥದ್ದನ್ನ ನಾವು ಕಡಿಮೆ ಮಾಡಬಹುದು ಅಲ್ವಾ? ಹಾಗಾಗಿ ಕೀಟನಾಶಕಗಳ ಬಳಕೆ ಮೇಲೆ ನಾವು ಹೆಚ್ಚು ಹೆಚ್ಚು ಅವಲಂಬಿತ ಆಗಿರೋದು ಬೇಡ. ಹೌದು. ಮತ್ತೆ ಎಷ್ಟೋ ಕೀಟಗಳು ಬೇರೆ ಬೇರೆ ಕೀಟಗಳನ್ನ ತಿಂದು ಜೀವಿಸ್ತವೆ, ಮತ್ತೆ ಎಷ್ಟೋ ಕೀಟಗಳು ಬೇರೆ ಕೀಟಗಳಲ್ಲಿ ಮೊಟ್ಟೆ ಇಟ್ಟು ಸಂತಾನವನ್ನ ಅಭಿವೃದ್ಧಿಪಡಿಸ್ತವೆ. ಹೀಗೆ ಕೆಲವೊಂದು ಕೀಟಗಳು ಮೊಟ್ಟೆಗಳನ್ನ ತಿಂತವೆ, ಕೆಲವೊಂದು ಕೀಟಗಳು ವಯಸ್ಕ ಕೀಟಗಳನ್ನ ತಿಂತವೆ, ಆಮೇಲೆ ಇನ್ನೂ ಬಹಳ ಮುಖ್ಯವಾಗಿ ಪಕ್ಷಿಗಳು ಅನೇಕ ರೀತಿಯ ಕೀಟಗಳನ್ನ ಹುಡುಕಿ ಹುಡುಕಿ ತಿನ್ನೋದಿದೆ. ಹೀಗೆ ಸಮಗ್ರ ಪೀಡೆ ನಿರ್ವಹಣೆಯಲ್ಲಿ ಅದನ್ನೇ ಹೇಳೋದು ಅಲ್ವಾ? ಸ್ವಾಭಾವಿಕವಾಗಿ ಎಷ್ಟೋ ನಮಗೆ ಪರಿಸರದಲ್ಲಿ ಇರ್ತಕ್ಕಂಥ ಕೀಟಗಳು. ಹೌದು. ಮತ್ತೆ ಕೆಲವೊಂದು ಸಂದರ್ಭದಲ್ಲಿ ಈಗ ಕೀಟಗಳನ್ನ ನಾವು ಹತೋಟಿ ಮಾಡ್ಲಿಕ್ಕೆ ಕೀಟದಿಂದನೇ ಅಂದ್ರೆ ಮುಳ್ಳನ್ನ ಮುಳ್ಳಿನಿಂದ ತೆಗಿಬೇಕು ಅನ್ನೋ ನಮ್ಮ ಗಾದೆ ಏನಿದೆಯಲ್ಲ, ಅದನ್ನ ಪರಿಣಾಮದಲ್ಲಿ ನಾವು ಇಟ್ಕೊಂಡಾಗ ಉಪಕಾರಿ ಕೀಟಗಳನ್ನ ನಾವು ಬಿಡುಗಡೆ ಮಾಡೋದ್ರಿಂದ ಹತೋಟಿಯನ್ನ ಮಾಡಬಹುದು ಅಲ್ವಾ? ಅದು ಬಹಳ ಬಹಳ ಮುಖ್ಯವಾಗಿ ಕೆಲಸ ಮಾಡ್ತದೆ. ತೆಂಗುಗೆ ಈಗ ಕಪ್ಪು ತಲೆ ಕಂಬಳಿ ಹುಳು ಅಂತ ಬರುತ್ತೆ. ಆ ಕಪ್ಪು ತಲೆ ಕಂಬಳಿ ಹುಳುವನ್ನ ಹತೋಟಿ ಮಾಡ್ಲಿಕ್ಕೆ ನಮಗೆ ಗೋನೈಜಿಸ್ ನೆಫಾಟೈಟಿಸ್ ಅಂತ ಒಂದು ಉಪಕಾರಿ ಕೀಟನ ನಾವು ಲ್ಯಾಬೊರೇಟರಿಗಳಲ್ಲಿ ಅದನ್ನ ತಯಾರು ಮಾಡಿ ಗಿಡಗಳಿಗೆ ರಿಲೀಸ್ ಮಾಡಿದ್ರೆ ಏನಾಗುತ್ತೆ, ಇದು ಹೋಗಿ ಕಪ್ಪು ತಲೆ ಕಂಬಳಿ ಹುಳುದನ್ನ ಮೊಟ್ಟೆಯನ್ನ ತಿಂದು ಇದು ಚೆನ್ನಾಗಿ ಬೆಳವಣಿಗೆ ಆಗೋದ್ರಿಂದ ಆ ಕೀಟಗಳ ಸಂಖ್ಯೆಯನ್ನ ಕಡಿಮೆ ಮಾಡ್ತಾ ಹೋಗುತ್ತೆ. ಮತ್ತೆ ಗುಲ್ಗಂಜಿ ಅಂತ ಹೇಳ್ತೀವಿ ನಾವು, ಸ್ವಾಭಾವಿಕವಾಗಿ ನೈಸರ್ಗಿಕವಾಗಿ ಅಂತ ಗುಲ್ಗಂಜಿಗಳೆಲ್ಲ ತೋಟದಲ್ಲಿ ಓಡಾಡ್ತಿರ್ತದೆ ಉಪಕಾರಿ ಕೀಟ. ಅಂತದನ್ನೆಲ್ಲ ನಾವು ನೈಸರ್ಗಿಕವಾಗಿ ಹೆಚ್ಚು ಹೆಚ್ಚು ಬಳಕೆ ಮಾಡಿದ್ರೆ ಕೀಟಗಳ ಸಂಖ್ಯೆ ಜಾಸ್ತಿ ಆಗದಂಗೆ ಇಂತ ಒಂದು ಕೀಟಗಳು ನೋಡ್ಕೊಳತ್ತೆ. ಕೆಲವೊಂದು ಸಂದರ್ಭದಲ್ಲಿ ಪಕ್ಷಿಗಳು ಈಗ ನಮ್ಮ ತೋಟದಲ್ಲಿ ಏನಾದ್ರೂ ತರಕಾರಿಗಳನ್ನೆಲ್ಲ ಬೆಳೆತಿದ್ರೆ ತೋಟಗಳಲ್ಲೆಲ್ಲ ಸ್ವಲ್ಪ ಒಂದು ಸಣ್ಣ ಸಣ್ಣದು ಕಂಬಗಳು ಕಡ್ಡಿಗಳನ್ನೆಲ್ಲ ನೆಟ್ಟರೆ ಈ ಕೀಟಗಳೆಲ್ಲ ಬಂದು ಅದ್ರ ಮೇಲೆ ಕೂತ್ಕೊಂಡು ಪಕ್ಷಿಗಳೆಲ್ಲ ಬಂದು ಆ ಒಂದು ಕಂಬದ ಮೇಲೆ ಕೂತ್ಕೊಂಡು ಎಲ್ಲರೂ ಕೀಟಗಳು ಇದ್ರೆ ಅದು ಮೊಟ್ಟೆಗಳು ಇದ್ರೆ ಈ ಪಕ್ಷಿಗಳೆಲ್ಲ ಹೋಗಿ ಅದ್ರ ಮೇಲೆ ದಾಳಿ ಮಾಡಿ ಅದನ್ನೆಲ್ಲ ತಿನ್ಕೊಂಡು ಅಲ್ಲೂ ಕೂಡ ನಮಗೆ ನೇಚರ್ ಅಲ್ಲಿ ಬ್ಯಾಲೆನ್ಸ್ ಆಗಿ ಕೀಟಗಳನ್ನ ಹತೋಟಿ ಮಾಡ್ಲಿಕ್ಕೆ ಇವೆಲ್ಲ ಸಹಾಯ ಮಾಡ್ತಾರೆ. ನೈಸರ್ಗಿಕವಾಗೂ ಕೂಡ ಸಹಾಯ ಮಾಡ್ತೀವಿ ಸರ್, ಆದಷ್ಟು ಎಲ್ಲ ಪ್ರಕಾರದಲ್ಲೂ ಕೂಡ ನಮಗೆ ಸಾಧ್ಯ ಇದೆ. ಜೇಡ ಇದೆ, ಹಲ್ಲಿ ಇದೆ, ಕಪ್ಪೆ ಇದೆ, ಗದ್ದೆಗಳಲ್ಲಿ ಏಡಿಗಳದೇ ದೊಡ್ಡ ಸಮಸ್ಯೆ ಅಂತ ಬರ್ತಾರೆ ಎಷ್ಟೋ ಜನ ಕೇಳ್ಕೊಂಡು. ಏಡಿಗಳು ಕೂಡ ಪರೋಪಕಾರಿ ಜೀವಿಗಳೇ, ನೋಡಿ ನಮ್ಗೆ ಸಹಾಯವನ್ನ ಮಾಡ್ತಕ್ಕಂಥದ್ದು. ಸೊ ಹಲ್ಲಿಗಳಿರುತ್ತೆ ಇವಾಗ, ಜೇಡಗಳು ಬಲೆಗಳನ್ನ ಎಳ್ಕೊಂಡು ಕೀಟಗಳನ್ನೆಲ್ಲ ಅಟ್ರಾಕ್ಟ್ ಮಾಡಿ ಅದನ್ನ ಕೂಡ ತಿಂತಕ್ಕಂಥದ್ದು ಎಲ್ಲ ನಾವು ತೋಟಗಳಲ್ಲಿ ನೋಡ್ತಾ ಇದ್ದೇವೆ. ಗದ್ದೆಗಳಲ್ಲೆಲ್ಲ ಕೆಲವೊಂದು ಸಂದರ್ಭದಲ್ಲಿ ಈ ಟ್ರ್ಯಾಪ್ ಅಂತ ಹೇಳ್ತೀವಿ ಲೈಟ್ ಟ್ರ್ಯಾಪ್, ದೀಪಗಳನ್ನ ಬಳಸಿ ಬೇಕಾದ್ರೆ ಕೀಟಗಳನ್ನ ಆಕರ್ಷಣೆಯನ್ನ ಮಾಡಿ ಅದರ ಒಂದು ಹಾನಿ ಜಾಸ್ತಿ ಆಗ್ತಕ್ಕಂಥದ್ದನ್ನ ಕಡಿಮೆ ಮಾಡಬಹುದು. ಲಿಂಗಾಕರ್ಷಕ ಬಲೆಗಳು ಅಂತ ಮಾಡ್ತೀವಿ, ಕೊಡಗಲ್ಲಿ ಈಗ ಹೆಚ್ಚು ಹೆಚ್ಚು ತರಕಾರಿಗಳನ್ನ ಬೆಳಿತೀವಿ ಅದಕ್ಕೆ ಒಂದು ವೈಟ್ ಫ್ಲೈ ಅಂತ ಬರುತ್ತೆ. ಅಥವಾ ಈಗ ಕಿತ್ಲೆ ಹಣ್ಣು ಬೆಳಿತಿದ್ರೆ ಕಟಾವ್ ಮಾಡೋ ಸ್ಟೇಜ್ ಅಲ್ಲಿ ಯಾವಾಗ ಎಲ್ಲ ಉದುರೋಗ್ತಾ ಇರುತ್ತೆ, ಅದಕ್ಕೆ ಮುಖ್ಯ ಕಾರಣ ಅಂದ್ರೆ ಹಣ್ಣು ನೋಣ ಅಂತ ಹೇಳ್ತೀವಿ. ಹಣ್ಣು ನೋಣವನ್ನ ನಾವು ಔಷಧಿಯನ್ನು ಸಿಂಪರಣೆ ಮಾಡಿ ಹತೋಟಿ ಮಾಡ್ಬೇಕಾಗಿಲ್ಲ, ಅದಕ್ಕೆ ಆಕರ್ಷಣೆ ಮಾಡ್ಲಿಕ್ಕೆ ಟ್ರಾಪ್ ಗಳು ಸಿಗುತ್ತೆ, ಫೆರಮೋನ್ ಟ್ರಾಪ್ಸ್, ಲಿಂಗಾಕರ್ಷಕ ಬಲೆಗಳು. ಲಿಂಗಾಕರ್ಷಕ ಬಲೆಗಳನ್ನ ಉಪಯೋಗ ಮಾಡಿಕೊಂಡು ಕೀಟಗಳನ್ನ ಹತೋಟಿ ಮಾಡಬಹುದು. ಇನ್ನು ರೋಗಗಳಿಗೆ ಬಂದ್ರೆ ನಮ್ಮ ಮನೆಗಳಲ್ಲಿ ಕಳೆಗಳು ಅಂತ ಏನ್ ಹೇಳ್ತೀವಲ್ಲ, ಕಮ್ಯುನಿಸ್ಟ್ ಕಳೆಗೆ ಗಾಂಧಿ ಗುಲಾಬಿ ಅಂತ ಹೇಳ್ತೀವಿ. ಆದ್ರೆ ಚಿಗುರು ಸೊಪ್ಪನ್ನ ತಕೊಂಡು ನಾವು ಅದನ್ನ ಕಟ್ ಮಾಡಿ ಅದರ ರಸವನ್ನ ತೆಗೆದು ನೀರಲ್ಲಿ ಸೋಸ್ಕೊಂಡು 1 ಲೀಟರ್ ನೀರಿಗೆ 10 ಮಿಲಿಯಷ್ಟು ಈ ಒಂದು ಗಾಂಧಿ ಗುಲಾಬಿ ರಸವನ್ನ ಅದ್ರ ನೀರಿಗೆ ಮಿಶ್ರಣ ಮಾಡಿಕೊಂಡು ಗದ್ದೆಗೆ ಸಿಂಪರಣೆ ಮಾಡಿದ್ರೆ ಬೆಂಕಿ ರೋಗ ಬರ್ದಾಗ ಅದರಲ್ಲೇ ತಡೆಗಟ್ಕೊಳ್ಬಹುದು ಸರ್. ಯಾಕಂದ್ರೆ ಅದರಲ್ಲಿ ಒಂದು ಬ್ರೋಮಲಿನ್ ಅಂತ ಒಂದು ಟಾಕ್ಸಿನ್ ರಿಲೀಸ್ ಆಗುತ್ತೆ. ಸ್ವಾಭಾವಿಕ ನೈಸರ್ಗಿಕ ನಮ್ಮ ಮನೆಯಲ್ಲೇ ಮದ್ದಿರುತ್ತೆ, ಅದನ್ನ ಉಪಯೋಗ ಮಾಡಿಕೊಂಡು ನಾವು ರೋಗಗಳನ್ನ ಹತೋಟಿ ಮಾಡ್ಕೊಳ್ಬಹುದು. ಕೆಲವೊಂದು ಸಂದರ್ಭದಲ್ಲಿ ಬಂದೇ ಬಂತು ಅಂದ್ರೆ ಅಂತ ಸಂದರ್ಭದಲ್ಲಿ ಬೇವಿನ ಎಣ್ಣೆ ಇದೆ, ಒಂಗೆ ಎಣ್ಣೆ ಸಿಗುತ್ತೆ, ಅದನ್ನ ಉಪಯೋಗ ಮಾಡಿಕೊಂಡು ಕೀಟಗಳನ್ನ ನಾವು ಹತೋಟಿ ಮಾಡಬಹುದು. ಹೌದು. ಏನೆಲ್ಲ ಕ್ರಮಗಳಿದಾವೆ, ಆದ್ರೂ ಎಷ್ಟೋ ಜನ ಇದನ್ನೆಲ್ಲ ಗಮನಿಸ್ತಲ್ಲೇ ಮುಂದೆ ಬೆಳೆನೇ ಹೋಗ್ಬಿಡ್ತದೋ ಏನೋ ಒಂದು ಆತಂಕದಲ್ಲಿ ರಾಸಾಯನಿಕಗಳನ್ನ ಬಳಕೆ ಮಾಡ್ಲಿಕ್ಕೆ ಹೋಗ್ತಾರೆ, ಅನಾಹುತಗಳು ಆಗ್ತವೆ. ಅನೇಕರು ಸಿಂಪಡಣೆ ಮಾಡುವಾಗ್ಲೇ ಸುಸ್ತಾಗಿ ಆಸ್ಪತ್ರೆ ಸೇರಿದ್ದಿದೆ. ಇನ್ನು ತಂದ ಈ ರಾಸಾಯನಿಕಗಳನ್ನ ಸೇವನೆ ಮಾಡಿ ತಾಪತ್ರಯಗಳನ್ನ ಅನುಭವಿಸಿರಿದ್ದಾರೆ. ಹೌದು, ಮತ್ತೆ ಪರಿಸರದಲ್ಲಿ ಈ ವಿಷ ರಾಸಾಯನಿಕಗಳು ಸೇರಿ ಅಪಾಯಗಳನ್ನು ಉಂಟು ಮಾಡ್ತವೆ. ಅದಕ್ಕಾಗಿ ತುಂಬಾ ಎಚ್ಚರಿಕೆಯಿಂದ ಆಮೇಲೆ ಹೇಗೆ ಉಪಯೋಗಿಸಿಕೊಳ್ಳಬೇಕು ಅನ್ನೋದ್ರ ಒಂದು ವಿಚಾರವನ್ನ ಆದ್ಯತೆ ಮೇರೆಗೆ ಮನಸ್ಸಲ್ಲಿ ಇಟ್ಕೊಂಡು ಕಾರ್ಯಪ್ರವೃತ್ತರಾದ್ರೆ ಬಹಳ ಒಳ್ಳೇದು. ಅಪಾಯನೂ ಅಷ್ಟೊಂದು ಆಗುದಿಲ್ಲ, ಹಾಗೆ ಹಣನೂ ಹೆಚ್ಚು ಖರ್ಚಾಗ್ಲಿಕ್ಕಿಲ್ಲ ಅಲ್ವಾ? ಖಂಡಿತ ಖಂಡಿತ ಆಗ್ಲಿ ಸರ್. ಹೇಳಿ ನಿಮ್ಮ ಈ ಒಂದು ಸಂಗತಿಗಳನ್ನ, ಏನು ಎಚ್ಚರಿಕೆ ತೆಗೆದುಕೊಳ್ಬೇಕು, ಹೇಗೆ ಸಾಗ್ಬೇಕು, ಖರೀದಿ ಮಾಡುವ ಸಂದರ್ಭದಲ್ಲಿ ನಾವು ಕೀಟನಾಶಕಗಳು ರೋಗನಾಶಕಗಳನ್ನ ನಾವು ಉಪಯೋಗ ಮಾಡಬೇಕು ಅಂತ ಬಂದಾಗ ಸರ್, ಮೊದಲನೇದಾಗಿ ರೈತರುಗಳು ಏನೆಲ್ಲ ಗಮನಗಳನ್ನ ಅನುಸರಿಸಬೇಕು ಅಂತ ಬಂದಾಗ, ಫಸ್ಟ್ ನಮ್ಮ ತೋಟದಲ್ಲಿ ಅಥವಾ ನಮ್ಮ ಗದ್ದೆಯಲ್ಲಿ ಯಾವ ರೋಗ ಬಂದಿದೆ, ಯಾವ ಕೀಟ ಬಂದಿದೆ ಅದು ಫಸ್ಟ್ ಕನ್ಫರ್ಮ್ ಮಾಡ್ಕೊಳ್ಬೇಕು. ಮತ್ತೆ ಪ್ರತಿಯೊಂದು ರೋಗಕ್ಕೆ, ಪ್ರತಿಯೊಂದು ಕೀಟಕ್ಕೆ ಯಾವ ಬೆಳೆಗೆ ಯಾವ ಕೀಟನಾಶಕ ರೋಗನಾಶಕವನ್ನ ಸಿಂಪಡಣೆ ಮಾಡಬೇಕು ಅಂತ ಈಗ ಆಲ್ರೆಡಿ ಸಂಶೋಧನೆ ಮಾಡಿ ಬಿಡುಗಡೆ ಮಾಡಿದ್ದಾರೆ. ಅಂತ ಕೀಟನಾಶಕ ರೋಗನಾಶಕವನ್ನೇ ಸಿಂಪಡಣೆ ಮಾಡ್ಬೇಕು. ಯಾಕೆಂದ್ರೆ ಯಾವುದೋ ಒಂದು ತರಕಾರಿ ಬೆಳೆಗಳಿಗೆ ತಕೊಂಡ್ಬಂದು ಮನೆಯಲ್ಲಿ ಕೀಟನಾಶಕ ಇಟ್ಕೊಂಡಿರ್ತೀನಿ, ಅದನ್ನ ನಾನು ಭತ್ತ ಕೊಡಿತೀನಿ, ಅದನ್ನೇ ತಕೊಂಡು ಕಾಫಿ ಕೊಡಿತೀನಿ, ಅದನ್ನೇ ನಾವು ಅಡಿಕೆ ಕೊಡಿತೀನಿ ಅಂದ್ರೆ ಆಗೋದಿಲ್ಲ. ಅದಕ್ಕೋಸ್ಕರ ಯಾವ ರೋಗ ಬಂದಿದೆ, ಯಾವ ಕೀಟ ಬಂದಿದೆ ಅಂತ ತಿಳ್ಕೊಂಡು ನಂತರ ಆ ಒಂದು ಶಿಫಾರಸು ಮಾಡಿರ್ತಕ್ಕಂಥ ರೋಗನಾಶಕವನ್ನ ಕೀಟನಾಶಕವನ್ನ ಆ ಒಂದು ಬೆಳೆಗಳಿಗೆ ಉಪಯೋಗ ಮಾಡಬೇಕು. ಇದು ಮೊದಲನೇದಾಗಿ ಮಾಡಬೇಕಾಗಿರ್ತಕ್ಕಂಥದ್ದು. ಕಾಲಸಂದಲ್ಲಿ ಈಗ ದಿನಸಿ ಮಾಡೋ ಅಂಗಡಿಗಳಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಕೀಟನಾಶಕ ರೋಗನಾಶಕ ಸಿಗ್ತಾ ಇರ್ತಕ್ಕಂಥದ್ದನ್ನ ನಾವು ಹಲವಾರು ದಿನಪತ್ರಿಕೆಗಳಾಗ್ಲಿ ನೋಡ್ತಾನೆ ಇದ್ದೀವಿ. ಹಾಗಾಗಿ ಯಾವಾಗ್ಲೂ ಅಷ್ಟೇ ಲೈಸೆನ್ಸ್ ಪಡೆದಿರ್ತಕ್ಕಂತ ಪರಿಕರ ಮಾರಾಟಗಾರರಲ್ಲಿ ಮಾತ್ರ ಕೀಟನಾಶಕಗಳನ್ನ ತಗೊಳ್ಳಿಕ್ಕೆ ಹೋಗಬೇಕು. ಇನ್ನು ಅಲ್ಲಿ ಹೋದ್ಮೇಲೆ ಕೀಟನಾಶಕದ ಅಂಗಡಿಯಲ್ಲಿ ಈ ರೋಗ ಅವ್ರಿಗೆ ಗೊತ್ತಿರಲಿಲ್ಲ ಅಂತ ಹೇಳಿದ್ರೆ, ಯಾವ್ದಾದ್ರು ಸಂಶೋಧನಾ ಕೇಂದ್ರಗಳಾಗಿರ್ಲಿ, ಕೃಷಿ ವಿಜ್ಞಾನ ಕೇಂದ್ರಗಳು ಇರುತ್ತೆ ಅಥವಾ ಕೃಷಿ ಇಲಾಖೆ ಇರುತ್ತೆ, ಅಧಿಕಾರಿಗಳನ್ನ ವಿಜ್ಞಾನಿಗಳನ್ನ ಮೀಟ್ ಮಾಡಿ ಅವ್ರ ಹತ್ರ ಬರೆಸ್ಕೊಳ್ಬೇಕು ಯಾವ ಕೀಟನಾಶಕ ಹೊಡಿಬೇಕು, ಯಾವ ಕಳೆನಾಶಕವನ್ನ ಹೊಡಿಬೇಕು ಅಥವಾ ಯಾವ ರೋಗನಾಶಕವನ್ನ ಹೊಡಿಬೇಕು ಅಂತ ಬರೆಸ್ಕೊಂಡು ಅಂಗಡಿಗೆ ಹೋದ್ಮೇಲೆ ಅದೇ ರೋಗನಾಶಕ ಕೀಟನಾಶಕವನ್ನ ಕೇಳಿ ಪಾಕೊಳ್ಬೇಕು. ಹೌದು, ಈಗ ಅಂಗಡಿಗೆ ಹೋದ ತಕ್ಷಣ ಅಲ್ಲಿ ಏನ್ ಮಾಡ್ತಾರೆ, ಓ ಅವರಲ್ಲಿ ಏನೋ ಸ್ಟಾಕ್ ಇರೋದನ್ನ ಕೊಡ್ಲಿಕ್ಕೆ ಟ್ರೈ ಮಾಡಬಹುದು ಕೆಲವರು, ಎಲ್ಲರು ಅಂತಲ್ಲ, ಕೆಲವರು ಈಗ ಅದಕ್ಕಿಂತ ಇದು ಪರಿಣಾಮ ಆಗಿರುತ್ತೆ, ಇದನ್ನ ತಕೊಂಡೋಗಿರಿ ಅಂತದನ್ನೆಲ್ಲ ತಕೊಳಕ್ ಹೋಗ್ಬಾರ್ದು. ಆದಷ್ಟು ಶಿಫಾರಸು ಮಾಡಿರ್ತಕ್ಕಂಥದ್ದು, ಬರೆಸ್ಕೊಂಡು ಬಂದಿರತಕ್ಕಂಥದ್ದು ವಿಜ್ಞಾನಿಗಳಿಂದ ಅಂತದನ್ನ ಉಪಯೋಗ ಮಾಡ್ಲಿಕ್ಕೆ ಸೊ ನಾವು ಆದ್ಯತೆಯನ್ನ ಕೊಡಬೇಕು. ಮತ್ತೆ ಯಾವಾಗ್ಲೂ ಪರ್ಚೇಸ್ ಮಾಡ್ಕೊಂಡ್ಮೇಲೆ ಅಲ್ಲಿ ಈಗ ಪಟ್ಟಣಗಳಿಗೆ ನಾವು ಬರೀ ಕೀಟನಾಶಕ ರೋಗನಾಶಕನ ತರ್ಲಿಕ್ಕೆ ಬಂದಿರೋದಿಲ್ಲ, ನಾವ್ ಅದ್ರ ಜೊತೆಗೆ ಮನೆಗಳಿಗೆ ತಿನಿಸಿ ತಕೊಳ್ಳಕ್ಕೆ ಹಣ್ಣು ಹಂಪಲುಗಳನ್ನೆಲ್ಲ ನಾವು ತಕೊಂಡೋಗಕ್ಕೆ ಸಿಟಿಗೆ ಬಂದಿರ್ತೀವಿ. ಯಾವಾಗ್ಲೂ ಅಷ್ಟೇ, ಕೀಟನಾಶಕಗಳನ್ನ ನಾವು ತಕೊಂಡ್ಮೇಲೆ ನಾವು ತಿಂತಕ್ಕಂತ ಪದಾರ್ಥದ ಜೊತೆಗೆ ಯಾವಾಗ್ಲೂ ಅದನ್ನ ಮಿಶ್ರಣ ಮಾಡಿ ತಕೊಂಡೋಗ್ಬಾರ್ದು, ಒಂದೇ ಬ್ಯಾಗ್ ಹಾಕೊಂಡು ಎಲ್ಲವನ್ನೂ ತಕೊಂಡೋಗ್ಬಾರ್ದು, ಇಟ್ಕೊಂಡ್ಲೇಬಾರ್ದು. ಪ್ರತ್ಯೇಕವಾಗಿ ಕೀಟನಾಶಕ ಆದ್ರೆ ಅದ್ರ ಸಪರೇಟ್ ಬ್ಯಾಗ್ ಗೆ ಹಾಕೊಂಡು ಹೋಗ್ಬೇಕು, ಯಾವಾಗ್ಲೂ ಮಿಶ್ರಣ ಮಾಡಿ ತಕೊಂಡು ಹೋಗ್ಬಾರ್ದು. ಇನ್ನು ತಕೊಂಡು ಹೋದ್ಮೇಲೆ ಮನೆಯಲ್ಲಿ ಇಡಬೇಕಾದಂತ ಜಾಗ ಹೇಗಿರ್ಬೇಕು ಅಂದ್ರೆ, ಆದಷ್ಟು ಮಕ್ಕಳ ಕೈಗೆ ಸಿಗದೇ ಇರತಕ್ಕಂಥ ಜಾಗದಲ್ಲಿ ಆದಷ್ಟು ಸುರಕ್ಷಿತವಾಗಿ ಇಡಬೇಕು. ಇದ್ರ ಜೊತೆಗೆ ಅನ್ನೋದಕ್ಕಿಂತ ಯಾರ ಕೈಗೂ ಸಿಗಬಾರ್ದು, ಒಬ್ಬರಿಗೆ ಮಾತ್ರ ಅದು ಗೊತ್ತಿರಬೇಕು ಅಲ್ವಾ? ಖಂಡಿತ ಖಂಡಿತ, ಯಾರ ಕೈಗೂ ಸಿಗದೆ ಅದ್ರ ಇನ್ನೂ ಒಳ್ಳೇದು. ಹೌದು, ಅದ್ರ ಜೊತೆಗೆ ಇನ್ನೊಂದು ಬಹಳ ಮುಖ್ಯ ಅಂದ್ರೆ, ಸೂರ್ಯನ ರಶ್ಮಿ ನೇರವಾಗಿ ಬೀಳದೇ ಇರತಕ್ಕಂಥ ಜಾಗ, ಮನೆಯಲ್ಲಿ ಕೂಲ್ ಆಗಿರ್ತಕ್ಕಂಥ ಜಾಗ ಆದಷ್ಟು ಇಟ್ಕೊಳ್ಬೇಕು. ಮೂಲೆಯಲ್ಲಿ ಕತ್ತಲಲ್ಲಿ ಇಟ್ಬಿಟ್ರೆ ಆಯ್ತು, ಯಾರಿಗೂ ಗೊತ್ತಾಗದಂಗೆ ಅಲ್ವಾ? ಅಷ್ಟೇ, ಇದ್ರ ಜೊತೆಗೆ ಇನ್ನೊಂದ್ ಏನಪ್ಪಾ ಅಂದ್ರೆ, ಯಾವುದೇ ಒಂದು ಕೀಟನಾಶಕದ ಬಾಟ್ಲ್ ತಕೊಂಡಿದ್ರೆ ಸೊ ಅದ್ರ ಮೇಲೆ ನಾಲ್ಕು ತರ ಚಿಹ್ನೆಗಳಿರುತ್ತೆ. ಒಂದ್ ಹೇಗಿರುತ್ತೆ ಅಂದ್ರೆ, ಒಂದು ವಜ್ರಾಕೃತಿ ಮಾರ್ಕ್ ಇರುತ್ತೆ ನೋಡಿ, ಅದರಲ್ಲಿ ಕೆಂಪು ಬಣ್ಣದ ಏನಾದ್ರು ಇದ್ರೆ ಅದು ಅತ್ಯಂತ ಹೆಚ್ಚು ವಿಷಕಾರಿ ಅಂತ ಅದ್ರದ್ದು ಅರ್ಥ. ಇನ್ನು ಎರಡನೇದು ವಜ್ರಾಕೃತಿ ಏನು ಸಿಂಬಲ್ ಇರುತ್ತಲ್ಲ, ಅದರಲ್ಲಿ ಹಳದಿ ಬಣ್ಣ ಇರುತ್ತೆ, ಅದ್ರದ ಅರ್ಥ ಏನಂದ್ರೆ ಇದು ಹೆಚ್ಚು ವಿಷಕಾರಿ ಅಂತ. ಮತ್ತೆ ಇನ್ನು ಕೆಲವು ಬಾಟ್ಲುಗಳ ಮೇಲೆ ನೀಲಿ ಬಣ್ಣ ಬರ್ದಿರುತ್ತೆ, ಅದು ಏನಪ್ಪಾ ಅಂದ್ರೆ ಅದನ್ನು ಕೂಡ ಅಷ್ಟೇ, ಇದು ಎಕ್ಸ್ಟ್ರೀಮ್ಲಿ ಟಾಕ್ಸಿಕ್, ಅದು ಮೀಡಿಯಂ ಟಾಕ್ಸಿಕ್, ಇದು ಸ್ಲೈಟ್ಲಿ ಟಾಕ್ಸಿಕ್, ಅಪಾಯಕಾರಿ. ಮತ್ತೆ ಅದನ್ನ ನೋಡ್ಕೊಳ್ಳಿ, ರೆಡ್ ಮತ್ತೆ ಹಳದಿ, ಅದಾದ್ಮೇಲೆ ಬರ್ತಕ್ಕಂಥದ್ದು ನೀಲಿ, ಅದಾದ್ಮೇಲೆ ಹಸಿರು ಬಣ್ಣ. ಹಸಿರು ಬಣ್ಣ ಅಂದ್ರೆ ತುಸು ಕೀಟನಾಶಕದ ಎಫೆಕ್ಟಿವ್ನೆಸ್ ಕಂಪೇರ್ ಮಾಡ್ಕೊಂಡಾಗ ಹಸಿರು ತುಂಬಾ ಕಡಿಮೆ ಇರುತ್ತೆ, ರೆಡ್ ಕೆಂಪು ಇರತಕ್ಕಂಥದ್ದು ತುಂಬಾ ಜಾಸ್ತಿ ಇರುತ್ತೆ. ಅದು ವಿಷಯ ಎಲ್ಲರಿಗೂ ಗೊತ್ತಿರಲಿ, ವಿಷಕಾರಿ ಅಂಶ, ಅದು ಒಂದು ಪಾಯಿಂಟ್. ಸೊ ಇದು ನಾವು ಏನೋ ಒಂದು ಕೀಟನಾಶಕವನ್ನ ತಕೊಂಡ್ ಬರ್ಬೇಕಾದ್ರೆ ಗಮನಿಸಬೇಕಾದಂತ ಅಂಶಗಳು. ತಂದ ಮೇಲೆ ಉಪಯೋಗಿಸೋದಿನ ಯಾವಾಗ್ಲೂ ಅಷ್ಟೇ ಕೀಟನಾಶಕಗಳನ್ನ ಉಪಯೋಗ ಮಾಡ್ಬೇಕಾದ್ರೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಸ್ಪ್ರೇಯರ್ಸ್ಗಳು. ಯಾವಾಗ್ಲೂ ಉಪಯೋಗ ಮಾಡೋದಕ್ಕಿಂತ ಮೊದಲು ಸ್ಪ್ರೇಯರ್ಗಳನ್ನ ಸಂಪೂರ್ಣವಾಗಿ ಅದನ್ನ ಕ್ಲೀನ್ ಆಗಿ ತೊಳ್ಕೊಂಡು ಉಪಯೋಗವನ್ನ ಮಾಡ್ಬೇಕು. ಕೆಲವೊಂದು ಸಂದರ್ಭದಲ್ಲಿ ಕಳೆನಾಶಕವನ್ನು ಯೂಸ್ ಮಾಡ್ಬಿಟ್ಟು ಮನೇಲಿ ಇಟ್ಕೊಬಿಟ್ಟಿರ್ತೀವಿ. ಇಂಥ ಸಂದರ್ಭದಲ್ಲಿ ಏನಾಗುತ್ತೆ, ಮುಖ್ಯ ಬೆಳೆಗೆ ಸಿಂಪರಣೆ ಮಾಡಿದ ತಕ್ಷಣ ಏನಾಗುತ್ತೆ, ಬೆಳೆಗಳಿಗೆ ಸುಟ್ಟಾಗ್ಬಿಡುತ್ತೆ. ಅವಾಗ ಏನಾಗುತ್ತೆ, ಪೈಪ್ ಅಲ್ಲಿ ಇರ್ತಕ್ಕಂಥದ್ದೇನೆಲ್ಲ ಬೆಳೆಗಳಿಗೆ ಹೋದಾಗ ಏನಾಗುತ್ತೆ, ಬೆಳೆ ಸುಟ್ಟಾಗುತ್ತೆ. ಅವಾಗ ಅನ್ನಿಸುತ್ತೆ, ಓ ಏನ ಕೀಟನಾಶಕ ಬರ್ಕೊಟ್ರು ಅದನ್ನ ಸಿಂಪರಣೆ ಮಾಡುದು ಅದರಿಂದ ಗಿಡಗಳೆಲ್ಲ ಸತ್ತೋಯ್ತು ಅಂತೀವಿ. ಬಟ್ ಆತರ ಆಗಿರೋದಿಲ್ಲ. ಮೋಸ್ಟ್ ಆಫ್ ಆಲ್ ತುಂಬಾ ಕಡೆ ಈ ತರ ವೀಡಿಸೈಡ್ಸ್ ಸ್ಪ್ರೇ ಮಾಡ್ಬಿಟ್ಟಿರ್ತಾರೆ ಕಳೆನಾಶಕವನ್ನ, ಅಲ್ಲಿ ಬೆಳೆ ಸುಟ್ಟೋಗಿರುತ್ತೆ. ಹಾಗಾಗಿ ಪ್ರತಿ ಸಾರಿ ಉಪಯೋಗಿಸಕ್ಕಿಂತ ಮೊದಲು ಯಾವಾಗ್ಲೂ ಸ್ಪ್ರೇಯರ್ ಗಳನ್ನ ಕ್ಲೀನ್ ಆಗಿ ತೊಳ್ಕೊಂಡು ಉಪಯೋಗವನ್ನ ಮಾಡಬೇಕು. ಮತ್ತೆ ಮುಖ್ಯವಾಗಿ ಸ್ಪ್ರೇ ಮಾಡ್ಬೇಕಾದ್ರೆ ಬೇಕಾಗಿರ್ತಕ್ಕಂಥದ್ದು ಸ್ಪ್ರೇ ಮಾಡೋರು ಯಾರಾದ್ರೂ ಒಬ್ರು, ಆ ಸ್ಪ್ರೇ ಮಾಡೋರು ಯಾವಾಗ್ಲೂ ಆರೋಗ್ಯವಂತರನ್ನೇ ಸೆಲೆಕ್ಟ್ ಮಾಡ್ಕೋಬೇಕು. ಈಗ ಸ್ವಲ್ಪ ಹುಷಾರಾಗಿರ್ತಕ್ಕಂಥವ್ರು ಏನೋ ಬಂದು ಸ್ಪ್ರೇ ಮಾಡ್ಬಿಡಿ ಅಂತ ಹೇಳೋದು ಅದನ್ನೆಲ್ಲ ಮಾಡಬಾರ್ದು. ಸ್ಪ್ರೇ ಮಾಡೋರಿಗೆ ಮುಖ್ಯವಾಗಿ ಇರ್ತಕ್ಕಂಥದ್ದು, ಯಾಕೆಂದ್ರೆ ಯಾವುದೇ ಕೀಟನಾಶಕ ರೋಗ ನಾಶಕ ಆಗ್ಲಿ ನಮ್ಮ ಶರೀರವನ್ನು ಹೇಗೆ ಸೇರುತ್ತವೆ ಅಂದ್ರೆ ಅದು ಕಣ್ಣು ಮೂಗು ಬಾಯಿ ಮತ್ತೆ ನಮ್ಮ ಒಂದು ಚರ್ಮದ ಮುಖಾಂತರ ದೇಹವನ್ನು ಸೇರೋದು. ಅದನ್ನ ನಾವು ಕಾಪಾಡ್ಕೊಳ್ಬೇಕು. ವಿಷಕಾರಿ ಅಂಶ ನಮ್ಮ ದೇಹದ ಒಳಗೆ ಹೋಗದಾಗ ಕೈಗೆ ಗ್ಲೌಸ್ ಹಾಕೊಳ್ಳೋದು, ತಲೆಗೆ ಕವರ್ ಮಾಡ್ಕೊಳ್ತಕ್ಕಂಥದ್ದು ಮಾಸ್ಕ್ ಇಂದ, ಪ್ರೇಯರ್ ಮಾಡ್ಲಿಕ್ಕೆ ಕವಚಗಳನ್ನ ಏನೇನ್ ಹಾಕ್ಬೇಕು ಅಂತ ಎಲ್ಲಾ ಶಾಪ್ ಗಳಲ್ಲೂ ಸಿಗುತ್ತೆ. ಅಂತದನ್ನ ಧರಿಸಿಕೊಂಡು ಸಿಂಪರಣೆಯನ್ನ ಮಾಡಕ್ ಹೋಗ್ಬೇಕು. ಇಲ್ಲಿ ಒಂದು ಮುಖ್ಯವಾಗಿ ಗಮನಿಸಬೇಕಾಗಿರೋದು ಏನಂದ್ರೆ, ಈ ಒಂದು ಕೀಟನಾಶಕ 1 ml 1 L ಅಂತ ಕೊಟ್ಟಿದ್ರೆ ಅಷ್ಟನ್ನೇ ಉಪಯೋಗಿಸಬೇಕು. ನಮ್ಮಲ್ಲಿ ಏನ್ ಮಾಡ್ತಾರೆ, ಕೆಲವರು 2 ml ಹಾಕಿದ್ರೆ ಸ್ವಲ್ಪ ಏನೋ ಹೆಚ್ಚು ಪರಿಣಾಮಕಾರಿ ಆಗುತ್ತೆ, ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ ಅಂತ ಏನ್ ಮಾಡ್ಬಿಡ್ತಾರೆ, 1 ಹೇಳಿದ್ರೆ 2 ಹಾಕೋದು, 2 ಹೇಳಿದ್ರೆ 4 ಹಾಕಿ ಹೊಡೆದ್ ಬಿಡಕ್ ಹೋಗ್ತಾರೆ. ಅಂತ ಸಂದರ್ಭದಲ್ಲಿ ಏನಾಗುತ್ತೆ, ನೀರು ಈ ಆ ಒಂದು ನಾವು ಸ್ಪ್ರೇ ಮಾಡ್ತಕ್ಕಂಥ ಕೀಟನಾಶಕ ಆಗಿರ್ಲಿ ರೋಗ ನಾಶಕ ಆಗಿರ್ಲಿ, ಆ ಒಂದು ಬೆಳೆಗಳಲ್ಲಿರ್ತಕ್ಕಂಥ ರೋಗಕ್ಕೆ ಕೀಟನಾಶಕಕ್ಕೆ ಏನೋ ನಿರೋಧಕ ಶಕ್ತಿಯನ್ನ ಬೆಳೆಸ್ಕೊಬಿಡುತ್ತೆ ಆ ಒಂದು ಕೀಟಕ್ಕೆ. ಹಾಗಾಗಿ ಎಷ್ಟು ಶಿಫಾರಸು ಮಾಡಿರ್ತಾರೆ ಅಷ್ಟನ್ನ ಮಾತ್ರ ಉಪಯೋಗ ಮಾಡಿಕೊಂಡು, ಯಾವಾಗ್ಲೂ ಅಷ್ಟೇ ಕೀಟನಾಶಕ ಒಂದು ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕಾದ್ರೆ ಆದಷ್ಟು ಸ್ಪ್ರೇಯನ್ನ ಸಿಂಪರಣೆಗಳನ್ನ ಬೆಳಿಗ್ಗೆ 9 ಗಂಟೆಯಿಂದ 12 ಗಂಟೆ ಒಳಗಡೆ, ಮಧ್ಯಾಹ್ನ 3 ರಿಂದ ಸಂಜೆ ತನಕ ಸಿಂಪರಣೆ ಮಾಡ್ಬೇಕು. ಈ 12 ಗಂಟೆಯಿಂದ 3 ಗಂಟೆ ತನಕ ಯಾವುದೇ ಕಾರಣಕ್ಕೂ ಸಿಂಪರಣೆ ಮಾಡಬಾರ್ದು. ಯಾಕಂದ್ರೆ ತುಂಬಾ ಬಿಸಿಲು ಇರೋದ್ರಿಂದ ಏನಾಗುತ್ತೆ, ಆ ಶಿಫಾರಸ್ ಮಾಡಿರ್ತಕ್ಕಂಥ ಕೀಟನಾಶಕನ ಸಿಂಪರಣೆ ಮಾಡಿದ್ರೆ ಅದು ಪರಿಣಾಮಕಾರಿಯಾಗಿ ಕೆಲಸ ಮಾಡೋದಿಲ್ಲ. ಹಾಗಾಗಿ ಯಾವಾಗ್ಲೂ ಸಿಂಪರಣೆ ಮಾಡ್ತಕ್ಕಂಥ ಸಮಯ ಬಹಳ ಬಹಳ ಮುಖ್ಯ. ಸಿಂಪರಣೆ ಮಾಡ್ಬೇಕಾದ್ರೆ ಯಾವಾಗ್ಲೂ ಗಾಳಿ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇರುತ್ತೆ ಆ ದಿಕ್ಕಿನಲ್ಲಿ ಸಿಂಪರಣೆಯನ್ನ ಮಾಡ್ಬೇಕು. ಗಾಳಿಗೆ ವಿರುದ್ಧವಾದ ದಿಕ್ಕಿನಲ್ಲಿ ಮಾಡಿದ್ರೆ ಏನಾಗುತ್ತೆ, ಎಲ್ಲ ನಮ್ಮ ಮೈ ಮೇಲೆ ಬಿದ್ದ್ಬಿಡುತ್ತೆ. ಅದಕ್ಕೆ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇರುತ್ತೆ ಅಂತ ದಿಕ್ಕಿನಲ್ಲೇ ಸಿಂಪರಣೆಯನ್ನ ಮಾಡ್ಬೇಕು. ಇದು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು. ಮತ್ತೆ ಸಿಂಪರಣೆ ಮಾಡ್ಬೇಕಾದ್ರೆ ಸಿಂಪರಣೆ ಮಾಡೋರು ಊಟ ಮಾಡ್ಕೊಂಡೇ ಸಿಂಪರಣೆಯನ್ನ ಪ್ರಾರಂಭ ಮಾಡ್ಬೇಕು. ಈಗ ನಮ್ಮಲ್ಲಿ ಏನಾಗುತ್ತೆ, ಕೆಲವು ಸಂದರ್ಭದಲ್ಲಿ ಸಿಂಪರಣೆ ಮಾಡ್ತಾ ಮಾಡ್ತಾ ಮಿಡ್ಲಲ್ಲಿ ಸ್ವಲ್ಪ ಬೀಡಿ ಸಿಗರೇಟ್ ಗಳನ್ನ ಸೇರ್ತಕ್ಕಂಥದ್ದು, ಅಥವಾ ಏನಾದ್ರು ಸ್ವಲ್ಪ ಪಾನ್ ಪರವಿ ಎಲ್ಲಾಡಿಕೆ ಇಂಥದನ್ನೆಲ್ಲ ತಿನ್ನೋದು, ಇಂಥದ್ದೆಲ್ಲ ಕೆಲವ್ರಿಗೆ ಅಭ್ಯಾಸ ಇರುತ್ತೆ. ಅದನ್ನೆಲ್ಲ ಯಾವುದೇ ಕಾರಣಕ್ಕೂ ದಯವಿಟ್ಟು ಮಾಡಕ್ ಹೋಗ್ಬಾರ್ದು. ಸೊ ಆದಷ್ಟು ಸಿಂಪರಣೆ ಮಾಡ್ಬೇಕಾದ್ರೆ ಯಾವುದೇ ವಸ್ತುಗಳನ್ನ ತಿನ್ಲಿಕ್ಕೆ ಆಗ್ಲಿ ನೀರ್ ಕುಡಿಯಕ್ಕಾಗ್ಲಿ ಹೋಗ್ಬಾರ್ದು. ಇದು ಬಹಳ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಅವ್ರದ್ದು. ಮತ್ತೆ ಎಲ್ಲ ಸಿಂಪರಣೆ ಆದ್ಮೇಲೆ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ, ಉಪಯೋಗ ಮಾಡಿರ್ತಕ್ಕಂತ ಬಾಟಲ್ನ ಓಪನ್ ಮಾಡಿ ಗದ್ದೆಲ್ಲಿ ಎಸ್ಬಿಟ್ಟಿರ್ತಾರೆ. ಹಾಗೆ ಮಾಡಬಾರ್ದು, ಯಾಕಂದ್ರೆ ಅದರಲ್ಲಿ ಏನಾದ್ರು ವಿಷಕಾರಿ ಅಂಶ ಇದ್ರೆ ನಾವು ಹರ್ಕೊಂಡು ಹೋಗ್ತಕ್ಕಂಥ ನೀರಲ್ಲೆಲ್ಲ ಸೇರ್ಕೊಂಡು ದನಕರುಗಳು ನೀರ್ ಕುಡಿತವೆ, ಅಥವಾ ನಾವೇ ಸ್ನಾನ ಮಾಡ್ತೀವಿ ನೀರು ಉಪಯೋಗ ಮಾಡ್ಕೊಂಡು, ಅಂತ ಕಡೆ ಎಲ್ಲ ತುಂಬಾ ಸಮಸ್ಯೆ ಆಗತ್ತೆ. ಅದಕ್ಕೋಸ್ಕರ ಆದಷ್ಟು ಕೀಟನಾಶಕ ಉಳುಕೆ ಇದ್ರೆ ಅದನ್ನ ಬಾಟಲ್ ನ ಕ್ಲೋಸ್ ಮಾಡಿ ಕ್ಲೀನ್ ಆಗಿ ಎಲ್ಲಿ ತಂದಿಟ್ಟಿದ್ರು ಅಲ್ಲಿಗೆ ತಕೊಂಡೋಗಿ ಇಡಬೇಕು. ಅಥವಾ ಏನಾದ್ರೂ ಅದು ಕಂಪ್ಲೀಟ್ ಖಾಲಿ ಆಗಿದ್ರೆ ಅಂತ ಬಾಟ್ಲುಗಳಾಗಿರ್ಲಿ ಅಥವಾ ಪೊಟ್ಟಣಗಳಾಗಿರ್ಲಿ ಅದನ್ನೆಲ್ಲ ಮಣ್ಣಲ್ಲಿ ಹೂತಾಕ್ಬೇಕು, ಅದನ್ನ ಸುಟ್ಟರೆ ಒಳ್ಳೇದು ಯಾವ್ದೇ ಕಾರಣಕ್ಕೂ. ಮತ್ತೆ ಇನ್ನೊಂದು, ಈ ಕೆಮಿಕಲ್ಸ್ ಬಾಟ್ಲ್ ಅಂದ್ರೆ ಸ್ವಲ್ಪ ಕಲರ್ ಕಲರ್ ಆಗಿ ಚೆನ್ನಾಗಿ ಮಾಡಿರ್ತಾರೆ. ಹಳ್ಳಿಗಳಲ್ಲಿ ಏನ್ ಮಾಡ್ತೀವಿ ನಾವ್ರೆ, ಈ ಬಾಟ್ಲ್ಗಳೆಲ್ಲ ಉಪಯೋಗ ಮಾಡಾದ್ಮೇಲೆ ಕವರ್ನೆಲ್ಲ ಕಿತ್ತಾಕ್ಬಿಟ್ಟು ಅದ್ರ ಮೇಲೆ ಕಾಳುಗಳನ್ನ ನಾವು ತುಂಬಿಡ್ಲಿಕ್ಕೆ ಮನೆಗಳಲ್ಲಿ ಉಪಯೋಗ ಮಾಡ್ಕೊಬಿಡ್ತಾರೆ ಕೆಲವು ಕಡೆ ನೋಡಿದ್ದೀನಿ. ಅದು ತಿಂತಕ್ಕಂಥ ಆಹಾರ ಪದಾರ್ಥಗಳನ್ನ ಶೇಖರಣೆ ಮಾಡ್ಲಿಕ್ಕೆ ದಯವಿಟ್ಟು ಈ ಕೀಟನಾಶಕಗಳಾಗಿರ್ಲಿ ರೋಗ ನಾಶಕಗಳು ಬಾಟ್ಲುಗಳಾಗಿರ್ಲಿ ಪ್ಯಾಕೆಟ್ಗಳಾಗಿರ್ಲಿ ದಯವಿಟ್ಟು ಉಪಯೋಗ ಮಾಡೋದು ಬೇಡ. ಇನ್ನು ಸ್ಪ್ರೇ ಆದ್ಮೇಲೆ ಯಾವಾಗ್ಲೂ ಅಷ್ಟೇ, ನಾವ್ ಏನು ಸಿಂಪರಣೆ ಮಾಡಿರ್ತೀವಿ ಆ ಸ್ಪ್ರೇಯರ್ಸ್ ಗಳು ಏನಿರುತ್ತೆ ಕ್ಲೀನ್ ಆಗಿ ಅದನ್ನ ಶುದ್ಧವಾಗಿ ತೊಳೆದ್ಬಿಟ್ಟು ಇಡಬೇಕು. ಅದನ್ನ ಅದರಲ್ಲಿ ಮತ್ತೆ ಏನ್ ಉಳ್ಕೊಬಿಟ್ರೆ ನೆಕ್ಸ್ಟ್ ಏನಾದ್ರು ಸ್ಪ್ರೇ ಮಾಡ್ಬೇಕಾದ್ರೆ ಸಮಸ್ಯೆ ಆಗುತ್ತೆ. ಹಾಗಾಗಿ ಅದನ್ನ ಕ್ಲೀನ್ ಆಗಿ ವಾಶ್ ಮಾಡಿ ಒಂದು ಜಾಗದಲ್ಲಿ ಇಡಬೇಕು. ವಾಶ್ ಯಾವಾಗ್ಲೂ ಅಷ್ಟೇ, ದನಕರುಗಳು ನೀರ್ ಕುಡಿಯೋ ಜಾಗದಲ್ಲಾಗಿರ್ಲಿ, ಬಟ್ಟೆ ತೊಳೆಯೋ ಜಾಗದಲ್ಲಾಗಿರ್ಲಿ, ಪಾತ್ರೆ ತೊಳೆಯೋ ಜಾಗದಲ್ಲಾಗಿರ್ಲಿ, ನಾವು ಸ್ನಾನ ಮಾಡೋ ಜಾಗದಲ್ಲಾಗಿರ್ಲಿ ಇದನ್ನ ತೊಳಿಬಾರ್ದು. ಪ್ರತ್ಯೇಕವಾದ ಜಾಗದಲ್ಲಿ ಅದನ್ನ ತೊಳೆದಬೇಕು. ಮತ್ತೆ ಸಿಂಪರಣೆ ಮಾಡಿರೋನು ಕೂಡ ಅಷ್ಟೇ, ಕ್ಲೀನ್ ಆಗಿ ಸ್ನಾನ ಮಾಡಿ ನಂತರ ಅವರು ಊಟಕ್ಕೆ ಹೋಗ್ಬೇಕು. ಮತ್ತೆ ಇದೆಲ್ಲ ಕೆಲವೊಂದು ಪ್ರಮುಖ ಅಂಶಗಳನ್ನ ನಾನು ನಿಮಗೆ ತಿಳಿಸಬಹುದು. ಕಳೆನಾಶಕಗಳನ್ನ ಒಟ್ಟೊಟ್ಟಿಗೆ ಇಡಬಾರ್ದು, ಇನ್ನು ಬೇರೆ ಬೇರೆವನ್ನೆಲ್ಲ ಸೇರಿಸಬಾರ್ದು. ಪ್ರತ್ಯೇಕವಾಗಿ ಹುಷಾರಾಗಿ ಇಟ್ಕೊಳ್ಬೇಕು. ಕೆಲವೊಂದ್ಸಾರಿ ಔಷಧಿ ಅಂತ ಅನ್ಕೊಂಡು ಕಳೆನಾಶಕವನ್ನು ಸಿಂಪಡಣೆ ಮಾಡಿ ಇಡೀ ಬೆಳೆಯನ್ನ ಕಳ್ಕೊಂಡಿರೋದಿದೆ. ಖಂಡಿತ ಖಂಡಿತ, ಅದು ಗೊತ್ತಾಗೋದಿಲ್ಲ ಸರ್. ಕೆಲವ್ರು ಏನ್ ಮಾಡ್ತಾರೆ, ತಂದು ಇಟ್ಬಿಟ್ಟು ಕೊಟ್ಟೋಗಿರ್ತಾರೆ. ಕೆಲವ್ರಿಗೆ ಕಳೆನಾಶಕ ಅಂದ್ರೆ ರೋಗನಾಶಕ ಕೀಟನಾಶಕ ವ್ಯತ್ಯಾಸ ಗೊತ್ತಿರೋದಿಲ್ಲ. ಹೇಳಿದಾಗ ಕೀಟನಾಶಕ ಅಂತ ತಿಳ್ಕೊಂಡು ಕಳೆನಾಶಕನ ಹೊಡೆದು ಬಿಟ್ಟಿರ್ತಾರೆ. ತಂದಿರೋ ಬೇರೆ ಬಳಸೋರ ಬೇರೆ ಆಗ್ಬಿಟ್ರೆ ಇನ್ನೂ ಅಪಾಯ, ದೊಡ್ಡ ಅಪಾಯ ಗೊತ್ತಾಗದಲ್ಲ. ಯಾವಾಗ ತಿಳ್ಕೊಂಡಿರೋರು ಸ್ವಲ್ಪ ನಿಂತ್ಕೊಂಡು ಮಾಡಿಸಿದ್ರೆ ಬಹಳ ಒಂದು ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ನೀವು ಹೇಳಿದಾಗ ಏನಂತ ಒಂದು ಮೂರು ಕೊಟ್ಟುಬಿಟ್ರೆ ಏನು ಮೂರು ಮಿಸ್ ಮಾಡ್ಕೊಂಡು ಸ್ಪ್ರೇ ಮಾಡ್ಬಿಡ್ತಾರೆ, ಅದಿನ್ನು ದೊಡ್ಡ ಸಮಸ್ಯೆ. ನಿಜ ನಿಜ, ಅಂತ ಸಂದರ್ಭದಲ್ಲೆಲ್ಲ ಈ ಕಳೆನಾಶಕಗಳು ಯೂಸ್ ಮಾಡ್ಬೇಕಾದ್ರೆ ಒಂದು ಬೆಳೆಗಳಿಗೆ ಮಾತ್ರ ಏನು ಸಮಸ್ಯೆ ಇರೋದನ್ನ, ಮುಖ್ಯ ಬೆಳೆಗಳಿಗೆ ಕಳೆಗಳು ಮಾತ್ರ ಹಾನಿ ಆಗ್ತಕ್ಕಂತ ಒಂದು ಸೆಲೆಕ್ಟ್ ಹರ್ಬಿಸೈಡ್ಸ್ ಇತ್ತೀಚೆಗೆ ಬಿಡುಗಡೆ ಮಾಡಿದ್ದಾರೆ. ಹಾಗಾಗಿ ಆ ಕೃಷಿ ಬೆಳೆಗಳಲ್ಲಿ ನೋಡ್ಕೊಂಡು ಇಲ್ಲೇ ಉಪಯೋಗ ಮಾಡ್ಬೇಕಾದ್ರೂ ಆದಷ್ಟು ತಿಳ್ಕೊಂಡು ಉಪಯೋಗ ಮಾಡಿದ್ರೆ ಒಳ್ಳೇದು. ಹೀಗೆ ನಾವು ಮಾತಾಡ್ತಾ ಹೋದ್ರೆ, ತಾವು ಸಲಹೆಗಳನ್ನ ಕೊಡ್ತಾ ಹೋದ್ರೆ ಸಾಕಷ್ಟಿದೆ. ರೈತರು ಎಚ್ಚರಿಕೆಯಿಂದ ಕೃಷಿಯಲ್ಲಿ ರಾಸಾಯನಿಕಗಳನ್ನ ವಿಷಯಗಳನ್ನ ಅನಿವಾರ್ಯ ಇದ್ದಾಗ ಅಗತ್ಯ ಇದ್ದಾಗ ಮಿತವಾದ ಪ್ರಮಾಣದಲ್ಲಿ ಬಳಕೆ ಮಾಡ್ಕೊಳ್ಳೋದು ಅವ್ರಿಗೂ ಕ್ಷೇಮ, ಪರಿಸರಕ್ಕೂ ಒಳಿತು, ಗ್ರಾಹಕರಿಗೂ ಪ್ರಯೋಜನಕಾರಿ. ಚೆನ್ನಾಗಿ ವಿಚಾರಗಳನ್ನ ಹಂಚಿಕೊಂಡ್ರಿ ಡಾಕ್ಟ್ರೆ, ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದ. ಕೇಳುಗರೆ, ಇದುವರೆಗೆ ಕೃಷಿಯಲ್ಲಿ ರೋಗನಾಶಕಗಳು ಮತ್ತು ಕೀಟನಾಶಕಗಳ ಬಳಕೆಯಲ್ಲಿ ಏನು ಜಾಗ್ರತೆ ಇರಬೇಕನ್ನೋದ್ರ ಬಗ್ಗೆ ಸಲಹೆಗಳನ್ನು ನೀಡಿದವರು ಗೋಣಿಕೊಪ್ಪದ ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರಾಗಿರುವ ಡಾಕ್ಟರ್ ಕೆವಿ ವೀರೇಂದ್ರ ಕುಮಾರ್ ಅವರು. ಸಂಖ್ಯೆ ಹೀಗಿದೆ: 9741-6214-93, 9741-6214-93. ಕೃಷಿ ವಿಜ್ಞಾನ ಕೇಂದ್ರದ ಸ್ಥಿರವಾಣಿ ಸಂಖ್ಯೆ 0827-24-74-74. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಕೃಷಿ ವಿದ್ಯೆ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೇಳುವರೆ, ಇದುವರೆಗೆ ರೈತಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ನಾಳಿನ ರೈತಧ್ವನಿ ಕಿಸಾನ್ ವಾಣಿಯಲ್ಲಿ ಕೊಡಗು ಜಿಲ್ಲೆಯ ಕಾಫಿ ಕೃಷಿ ಕುರಿತು ಪರಿಚಯ ಮಾಡಿಕೊಡುವ ಕಾರ್ಯಕ್ರಮ ಕಾಫಿ ಕನ್ನಡಿ. ಇದರಲ್ಲಿ ಮಡಿಕೇರಿ ತಾಲೂಕು ಕರಡ ಸಮೀಪದ ಅರಪಟ್ಟು ಗ್ರಾಮದ ಪಾಂಡಂಡ ಚಂಗಪ್ಪ ಅವರೊಡನೆ ಸಂದರ್ಶನವಿದೆ. ಕೇಳುವರೆ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಸುದ್ದಿ ಜೊಂಪೆ ಪ್ರಾಯೋಜಕರು ಪ್ರಶಾಂತ್ ವುಡ್ ಅಂಡ್ ಸ್ಟೀಲ್ ಫರ್ನಿಚರ್ ಇಂಡಸ್ಟ್ರಿಯಲ್ ಎಸ್ಟೇಟ್ ಮಡಿಕೇರಿ. ದಸರಾ ಮತ್ತು ದೀಪಾವಳಿ ಹಬ್ಬದ ಅಂಗವಾಗಿ ವಿಶೇಷ ರಿಯಾಯಿತಿ. ಇಲ್ಲಿ ಎಲ್ಲಾ ತರಹದ ಸ್ಟೀಲ್ ಮತ್ತು ಮರದ ಪೀಠೋಪಕರಣಗಳು ಲಭ್ಯ. ಸುಪ್ರೀಂ ಪ್ರೀಮಿಯಂ ರೇಂಜ್ ಚೇರ್ಸ್, ಡ್ಯೂರೋಫ್ಲೆಕ್ಸ್, ರೆಸ್ಟೋಫ್ಲೆಕ್ಸ್ ಮ್ಯಾಟ್ರಸಸ್, ಕರ್ಟೆನ್ಸ್ ಅಂಡ್ ಫಿಟ್ಟಿಂಗ್ಸ್, ವಿವಿಧ ಅಳತೆಯ ಅಲ್ಮಿರಗಳು ಮತ್ತು ಕಪ್ ಬೋರ್ಡ್ಸ್. ಸಂಪರ್ಕಿಸಿ 9448422317. ಸುದ್ದಿ ಜೊಂಪೆ ಒತ್ತಾಯ ಇರುವ ಉಮಜ್ಜೇಗೌಡನ ಪ್ರೇಮ ಪ್ರಕಾಶ್ ಜೊಂಪೆನ ವಿವರ. ಅವ್ವ ಕಾವೇರಿಯ ತೀರ್ಥೋದ್ಭವ 17 ಅಕ್ಟೋಬರ್ ಭಕ್ತರಿಗೆ ತಲಕಾವೇರಿಗೆ ಹೋಕೆ ಮತ್ತೆ ವಾಹನ ಸಂಚಾರಕ್ಕೆ ಅವಕಾಶ ಸಿಕ್ಕಿತು. ಕೋವಿಡ್ ನಿಯಮನ ಪಾಲಿಸುವುದರೊಟ್ಟಿಗೆ ತಲಕಾವೇರಿಗೆ ಭೇಟಿ ನೀಡಕೃತ ಮಡಿಕೇರಿಲಿ ಜಿಲ್ಲೆನ ಉಸ್ತುವಾರಿ ಮಂತ್ರಿ ಕೋಟಾ ಶ್ರೀನಿವಾಸ ಪೂಜಾರಿಯವು ಇಂದು ನಡೆದ ಸಭೆಯಲ್ಲಿ ಮಾಹಿತಿ ಕೊಟ್ಟಳು. ಹಾವೇರಿ ಜಿಲ್ಲೆನ ಹಾನಗಲ್ ವಿಧಾನಸಭಾ ಕ್ಷೇತ್ರದ ಉಸ್ತುವಾರಿ ಮತ್ತು ವೀಕ್ಷಕರಾಗಿ ಮೇಲ್ಮನೆ ಸದಸ್ಯೆ ಕೊಡಗಿನ ವೀಣಾ ಅಚ್ಚಯ್ಯ ಅವು ನೇಮಕ ಆಗೋಳು. ರಾಜ್ಯದಲ್ಲಿ ಮುಂದಿನ ದಿನದಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಹುಟ್ಟುತ್ತ ಹವಾಮಾನ ಇಲಾಖೆಯಿಂದ ಮುನ್ಸೂಚನೆ ಕೊಟ್ಟಳು. ನಾಳೆ ಇತಿಹಾಸ ಪ್ರಸಿದ್ದ ಮಡಿಕೇರಿ ದಸರಾಕ್ಕೆ ಚಾಲನೆ ಸಿಕ್ಕಿದೆ. ನಗರದ ಪಂಪಿನಕೆರೆಯಲ್ಲಿ 4 ಶಕ್ತಿ ದೇವತೆಗಳ ಕರಗಕ್ಕೆ ಪೂಜೆ ಸಲ್ಲಿಸಿ ಮಡಿಕೇರಿ ದಸರಾ ಶುರು ಆದೆ. ನಾಳೆಯಿಂದ 12 ತಾರೀಕು ಮುಟ್ಟ ನಗರಾದ್ಯಂತ ಕರಗ ಸಂಚರಿಸಿ ಭಕ್ತರಿಗೆ ದರ್ಶನ ಸಿಕ್ಕಿದೆ. ವಿದ್ಯುತ್ ಮಾರ್ಗದಲ್ಲಿ ರಿಪೇರಿ ಕೆಲಸ ಇರದರಿಂದ ನಾಳೆ ಹೊತ್ತಾರೆ 9:30 ಗಂಟೆಯಿಂದ ಹಿಂಬೊತ್ತು 4 ಗಂಟೆ ಮುಟ್ಟ ಬೋಯಿಕೇರಿ, ಸಂಪಾಜೆ, ಕುಟ್ಟ, ಮರಗೋಡು, ಬಾಳೆಲೆ, ಪಾಲಿಬೆಟ್ಟ, ಇಂಜಿಲಗೇರಿ, ಬಿಶೆಟ್ಟಿಗೇರಿ, ಬಲ್ಮುರಿ, ಮಾಲಂಬಿ, ಸಿದ್ದಲಿಂಗಾಪುರ ಮತ್ತೆ ನಾಕೂರು ಸುತ್ತಮುತ್ತ ವಿದ್ಯುತ್ ಇರ್ದುಳೆತ. ಸಾರ್ವಜನಿಕರು ಸಹಕರಿಸುವ ಹಂಗೆ ಮಡಿಕೇರಿ ವಿಭಾಗದ ಸೆಸ್ಕ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅಶೋಕ್ ಅವು ಕೇಳಿಕೊಂಡಳು. ಕೊಡಗುನ ಜೀವನದಿ ಅವ್ವಾ ಕಾವೇರಿ ಹುಟ್ಟಿದ ಭಾಗಮಂಡಲ ತಲಕಾವೇರಿ ಪವಿತ್ರ ತೀರ್ಥ ಕುಂಟಿಕೇಲಿ ಅವ್ವಾ ಕಾವೇರಿ ಈ ಸಲ ಇದೇ ತಿಂಗ ತಾರೀಖು 17ಕ್ಕೆ ಮಧ್ಯಾಹ್ನ 1:11 ಮಕರ ಲಗ್ನಲ್ಲಿ ತೀರ್ಥರೂಪಲ್ಲಿ ಬಂದು ಭಕ್ತರಿಗೆ ದರ್ಶನ ಕೊಟ್ಟದೆ. ಜಿಲ್ಲೆಯಲ್ಲಿ ಇಂದು ಹೊಸದಾಗಿ 12 ಜನಕ್ಕೆ ಕೊರೋನಾ ಸೋಂಕು ಪತ್ತೆಯಾಗಿಟ್ಟು ಮಡಿಕೇರಿ ತಾಲೂಕುಲಿ 5, ಹಂಗೆ ಸೋಮರ್ಪೇಟೆ ತಾಲೂಕುಲಿ 5, ವಿರಾಜಪೇಟೆ ತಾಲೂಕುಲಿ 2 ಪ್ರಕರಣ ಗೊತ್ತಾಗಿಟ್ಟು ಇದರೊಟ್ಟಿಗೆ ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 35,063 ಆಗಿದ್ದು ಕಳೆದ 24 ಗಂಟೆಗಳ ಸಮಯದಲ್ಲಿ 12 ಮಂದಿ ಹುಷಾರಾಗಿ ಆಸ್ಪತ್ರೆಯಿಂದ ಹೋಗಳು. ಇಲ್ಲಿ ಮುಟ್ಟ ಒಟ್ಟಾರೆ 34,306 ಜನ ಈ ಮಹಾಮಾರಿ ಕೊರೋನಾದಿಂದ ಬಚಾವಾಗಳು. ಜಿಲ್ಲೆಯಲ್ಲಿ 331 ಸಕ್ರಿಯ ಪ್ರಕರಣ ಉಟ್ಟು ಸತ್ತು ಹೋದ ಪ್ರಕರಣ 426, ಕಂಟೈನ್ಮೆಂಟ್ ವಲಯಗಳ ಸಂಖ್ಯೆ 50 ಆಗುಟ್ಟು ಕೊರೋನಾ ಪಾಸಿಟಿವಿಟಿ ಪ್ರಮಾಣ ಶೇಕಡ 0.35 ಆಗುಟ್ಟು ಕೊರೋನಾಕ್ಕೆ ಸಂಬಂಧಪಟ್ಟಂಗೆ ಜಿಲ್ಲಾಧಿಕಾರಿ ಚಾರುಲತ ಸೋಮಲ್ನವು ತಿಳಿಸಿಯಳು. ಮಡಿಕೇರಿ ವನ್ಯಜೀವಿ ಕಡೆಯಿಂದ 67ನೇ ವನ್ಯಜೀವಿ ಸಪ್ತಾಹ ಆಚರಣೆ ಕಾರ್ಬಾರ್ ಇದೇ ತಿಂಗ ತಾರೀಖು 8ಕ್ಕೆ ಹೊತ್ತಾರೆ 10:30 ಗಂಟೆಗೆ ಮಡಿಕೇರಿ ಸರ್ಕಾರಿ ಪದವಿಪುರ ಕಾಲೇಜಿನ ಸಭಾವಾಡಿಯಲ್ಲಿ ಏರ್ಪಾಡು ಆವುಟು. ಈ ಜಂಬರಲ್ಲಿ ಜಿಲ್ಲೆನ ಉಸ್ತುವಾರಿ ಮಂತ್ರಿ ಕೋಟಾ ಶ್ರೀನಿವಾಸ ಪೂಜಾರಿ, ಶಾಸಕರು, ಜಿಲ್ಲಾಧಿಕಾರಿ ಸೇರಿದಂಗೆ ಮುಖ್ಯಪಟ್ಟವು ಕೂಡಿಯಾಡುವೆ. ಜಿಲ್ಲಾ ಮಟ್ಟದ ಆಯೋಜಿಸಿದ ಯುವ ಜನೋತ್ಸವ ಅಕ್ಟೋಬರ್ 25ರಂದು ನಾಪುಕ್ಲು ಜೂನಿಯರ್ ಕಾಲೇಜಿನ ಸಭಾವಾಡಿಯಲ್ಲಿ ಆಯೋಜಿಸಲಾದಿತ್ತ ಮಾಹಿತಿ ಬಂದುಟು. ದಸರಾ ಹಂಗೆ ಕಾವೇರಿ ತೀರ್ಥಭಾವ ಕಾವೇರಿ ಸಂಕ್ರಮಣದ ಸಮಯದಲ್ಲಿ ಜನ ಜಾಸ್ತಿ ಸೇರಿದನ್ನು ತಡೆಯಕ್ಕೆ ಕೋವಿಡ್ ಮುಂಜಾಗ್ರತಾ ಕ್ರಮ ಆಗಿ ಇದೇ ತಿಂಗ 7ನೇ ತಾರೀಕಿನಿಂದ 17ನೇ ತಾರೀಕಿಗೆ ಮುಟ್ಟ ಮಡಿಕೇರಿಗೆ ಮತ್ತೆ ಸುತ್ತಮುತ್ತಲಿನ ಪ್ರವಾಸಿಗ ಜಾಗಗಳಿಗೆ ಪ್ರವಾಸಿಗರ ಪ್ರವೇಶನ ನಿರ್ಬಂಧ ಮಾಡಿ ಜಿಲ್ಲಾ ದಂಡಾಧಿಕಾರಿಯಾಗಿದ್ದ ಜಿಲ್ಲಾಧಿಕಾರಿಗ ಚಾರುಲತ ಸೋಮಲ್ನವು ಆದೇಶ ಹೊರಡಿಸಿದಳು. ಕೇಂದ್ರ ಸರ್ಕಾರ 15 ವರ್ಷ ಹಳೆಯ ವಾಹನನ ಗುಜುರಿಗೆ ಹಾಕುವ ನೀತಿ ಜಾರಿಯಲ್ಲಿ ಇರದರಿಂದ ಹಳೆ ವಾಹನಗಳ ನೋಂದಾಣಿ ನವೀಕರಣ ಶುಲ್ಕನ 8 ಪಟ್ಟು ಜಾಸ್ತಿ ಮಾಡಲಾಗುತ್ತ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಈ ಸಂಬಂಧ ಅಧಿಸೂಚನೆ ಹೊರಡಿಸಿತು. 15 ವರ್ಷಗಳ ಹಳೆಯ ವಾಹನನ ನೋಂದಾಣಿ ನವೀಕರಣಕ್ಕೆ ಕಟ್ಟುವ ಶುಲ್ಕ ಈಗಿದ್ದ 500 ರೂಪಾಯಿಗಿಂತ 5,000 ರೂಪಾಯಿಗೆ ಜಾಸ್ತಿ ಮಾಡಿದ್ದು ಈ ನಿಯಮ 2022 ಏಪ್ರಿಲ್ ತಿಂಗಳಿಂದ ಜಾರಿಯಲ್ಲಿ ಇದ್ದದೆ. ಎಸ್ಎಸ್ ಕಲಾಸಂಗಮ ಕಡೆಯಿಂದ ಬೆಂಗಳೂರು ಗಾಂಧಿಭವನದಲ್ಲಿ ಆಯೋಜಿಸಿದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಮಡಿಕೇರಿನ ವಿಂಗ್ಸ್ ಆಫ್ ಫ್ಯಾಷನ್ ಸಂಸ್ಥೆಯ ಕಲಾವಿದೆ ರಿಷಿಕಾ ಕಿಡ್ಸ್ ಟ್ಯಾಲೆಂಟ್ ಪ್ರಶಸ್ತಿ ಪಡೆದುಟು. ರಾಜ್ಯ ಮಟ್ಟದ ಮುಕ್ತ ತೆಂಗಿನಕಾಯಿಗೆ ಗುಂಡು ಹೊಡೆಯುವ ಪೈಪೋಟಿ 7ನವೆಂಬರ್ಗೆ ಕಡಂಗ ಪ್ರಾಥಮಿಕ ಶಾಲೆಯಲ್ಲಿ ಲೋಪಮುದ್ರ ಟೀಂ 20 ಕಡಂಗ ಏರ್ಪೋರ್ಟ್ ಕ್ಲಬ್ ನಾವು ನಡೆಸಿಕೊಟ್ಟವೆ. ಖುಷಿ ಇದ್ದವು ಭಾಗವಹಿಸಕ್ಕಿಂತ ಕ್ಲಬ್ನ ಅಧ್ಯಕ್ಷರು ಕೇಳಿಕೊಂಡಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಪ್ರಶಾಂತ್ ವುಡ್ ಅಂಡ್ ಸ್ಟೀಲ್ ಫರ್ನಿಚರ್ಸ್ ಇಂಡಸ್ಟ್ರಿಯಲ್ ಎಸ್ಟೇಟ್ ಮಡಿಕೇರಿ. ಇನ್ನು ಮುಂದೆ ಕೆಲವು ಜಾಹೀರಾತುಗಳು. ವ್ಯಾಂಡಮ್ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ದಸರಾ ಹಾಗೂ ಕಾವೇರಿ ಸಂಕ್ರಮಣದ ಶುಭಾಶಯಗಳೊಂದಿಗೆ ವ್ಯಾಂಡಮ್ ಎಂಟರ್ಪ್ರೈಸಸ್ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಅಲ್ಲದೆ 0% ಬಡ್ಡಿದರದಲ್ಲಿ ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 22-5571. Breathe like a lion, crouch like a tiger. Show the world the real man in you. Be the Toyota, the undisputed leader. Toyota Fortuner Legender. Booking agi bheti kodi Palace Toyota near Kaveri Hall, CV Shankar Road, Madikeri. Call 7022671919. ಈರಮಂಡ ಹರಿಣಿ ವಿಜಯ್ ಕೊಟ್ಟಕತ್ತಿರ ಯಶೋಧ ಪ್ರಕಾಶ್ ನಿರ್ಮಾಣ ಹತ್ರ ಕೊಡವ ಸಿನಿಮಾ ನಾಡಪೆದ ಆಶಾ ಇದೇ ವೈಮದಂಗನ ಆರಾಚೆ ಟಿ ಶರ್ಟ್ ಗೇರಿ ಕೊಡವ ಸಮಾಜತ್ ಪೊಲಕ 11 ಮಜ್ಜಣ 3 26 ಗಂಟೆಗೆ ಪ್ರದರ್ಶನ. ಬುಕ್ಕಿಂಗ್ ಕಾಯ್ತೆ ಸಂಪರ್ಕಿಸಿ ಟಿ ಶರ್ಟ್ ಗೇರಿ ಕೊಡವ ಸಮಾಜ.

ಪ್ರಾಯೋಜಕರು ಕ್ವಿಕರ್ ಬಜಾರ್. ಮಡಿಕೇರಿಯ ಕ್ವಿಕರ್ ಬಜಾರ್ ನ ಮತ್ತೊಂದು ಶಾಖೆ ನಾಪುಕ್ಲುವಿನ ಡಿಸಿಸಿ ಬ್ಯಾಂಕ್ ಎದುರು ಶುಭಾರಂಭಗೊಂಡಿದೆ. ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಕುಕ್ಕರ್, ಮಿಕ್ಸಿ, ಗ್ರೈಂಡರ್, ಕ್ರಾಕರಿ ಅಲ್ಲದೆ ಎಲ್ಲ ರೀತಿಯ ಫರ್ನಿಚರ್ ಗಳು ವಿಶೇಷ ರಿಯಾಯಿತಿ ದರದಲ್ಲಿ. ಕ್ವಿಕರ್ ಬಜಾರ್ ಡಿಸಿಸಿ ಬ್ಯಾಂಕ್ ಎದುರು ನಾಪುಕ್ಲು ಮತ್ತು ಗೌಳಿಬೀದಿ ಸೆಂಟ್ರಲ್ ಬ್ಯಾಂಕ್ ಹತ್ತಿರ ಮಡಿಕೇರಿ. ಸುದ್ದಿ ಸಮಾಚಾರ ಓದೆನುಳ ಅಮ್ಮಣಿ ಚಂದ ಪ್ರವೀಣ್ ಚಂಗಪ್ಪ. ಕೈಂಜ ದಂಡ ದಿನಕ ಬಯ್ಯ ತಲಕಾವೇರಿಯಲ್ಲಿ ತೀರ್ಥೋದ್ಭವ ಸಂದರ್ಭ ಭಕ್ತಾಂಗಕ್ಕೆ ಪ್ರವೇಶ ನಿಷೇಧ ಮಾಡಿ ತಿಂಜ ತೀರ್ಮಾನತನ ಸರ್ಕಾರ ವಾಪಸ್ ಹಿಡಿತಂಡಿತು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಎಣ್ಣಿತು. ಇನ್ನು ಮಡಿಕೇರಿಯಲ್ಲಿ ನಡೆದ ಸಭೆಯ ಕೊರುಕಾರಿಕೆ ವಹಿಸಿದ ತಕ್ಕ ಬಂದ ಸಚಿವ ಕೊಡಗು ಕಾರಡ ಭಾವನೆಗೆ ಧಕ್ಕೆ ಹಾಕತನಕ್ಕೆ ಪಿಂಜ ಜಿಲ್ಲೆರ ಶಾಸಕಂಗ ಪಿಂಜ ಸಾರ್ವಜನಿಕಂಗಡ ಮನವಿಗೆ ಒತ್ತು ಕೊಡ್ತಿತ್ತು. ಈ ತೀರ್ಮಾನ ಹಿಡಿತಂಡಿತು. ಕೋವಿಡ್ 19 ಕಾರ್ಯಸೂಚಿನ ಭಕ್ತಾಂಗ ಕಡ್ಡಾಯವಾಯಿತು ಪಾಲನೆ ಮಾಡುವುದು ಅವಶ್ಯ ಉಂಡು. ಪಿಂಜ ತಲಕಾವೇರಿಗೆ ತನೇ ಎಲ್ಲ ತರತರ ವಾಹನ ಪ್ರವೇಶಕ್ಕೆ ಅವಕಾಶ